ಏನು ವಿಶೇಷ ನಿಮ್ಮೂರ್ದು? ನಮ್ಮದು ಬಂಡೂರು ಕುರಿ ವಿಶೇಷ ಸರ್. ಯಳವೇಗೌಡನುಂಡಿ ಅಂತ ಹೆಸರಾಗಿ ಬಂತು ಅಂತ ಕೇಳ್ತಾ ಇದ್ದೀನಿ. ಯಳವೇಗನುಂಡಿ ಅಂತ ಹೆಸರು ಬರ್ತು ಅಂದರೆ ಅಲ್ಲಿ ನಮ್ಮೂರಿನಲ್ಲಿ ಎಳೆ ಹಾಕ್ತಿದ್ರು ಸಹ ಮದ್ದಿಡಿಕ್ಕದಕ್ಕೆ, ಅದರಿಂದ ಯಳವೇಗನುಂಡಿ ಅಂತ ಹೆಸರಿಟ್ಟವ್ರೆ ಸರ್. ನೀವು ಶಾಲೆಗೆ ಹೋಗ್ಲಿಲ್ವಾ? ಓನಿಲ್ಲ ಸರ್. ಓದು ಬರಹ ಕಂಡ್ರೆ ಅಷ್ಟೊಂದೇನು ಆಸಕ್ತಿ ಇರಲಿಲ್ಲ? ಇಲ್ಲ ಸರ್. ಅವಾಗ ಎಮ್ಮೆ ಕುರಿ ದನುಗಳು ಮೇಯಿಸು, ಹೊಲಕ್ಕೆ ಹೋಗು, ಮೇವು ತಕ್ಕಬ, ಈ ರೀತಿ ಮಾಡು, ಮುಂದಲ್ಲಿ ಬದುಕುವಂತ ಮಾರ್ಗ ಇದೇನಿಂದಪ್ಪ ಅಂತ ಹೇಳ್ತಿರು ಸಾ. ಒಳಗು ಕೋಲ್ ತಕ್ಕ ಕಳಿಸ್ಬಿಡ್ತಿದ್ರು ಹೊರಟೋಗಿದ್ದ. ನಿಮ್ ತಂದೆ ವ್ಯವಸಾಯಸ್ತ್ರ? ಹಾ, ವ್ಯವಸಾಯಸ್ತ್ರ ಸರ್. ಎಷ್ಟು ಜಮೀನು ಇಟ್ಕೊಂಡಿದ್ರು? ಜಮೀನು ಒಂದು 2 ಎಕರೆ ಇಟ್ಕಿದ್ರು ಸರ್ ಅಷ್ಟೇ. ಏನೇನು ಬೆಳೆ ಬೆಳೆಯೋರು ಅದರಲ್ಲಿ? ಅಲ್ಲಿ ಕಡಲೆಕಾಯಿ, ರಾಗಿ, ತಣ್ಣಿ. ನೀವೆಷ್ಟು ಜನ ಮಕ್ಕಳು? ನಾವು 3 ಜನ ಸರ್. 3 ಜನ. ಗಂಡೆಷ್ಟು ಹೆಣ್ಣೆಷ್ಟು? ಒಂದು ಹೆಣ್ಣು 3 ಗಂಡು ಸರ್. ಹೌದಾ? ಹೆಣ್ಣಿನ ಲೆಕ್ಕನೇ ಬಿಟ್ಬಿಟ್ರಿ ನೀವು, 3 ಜನ ಮಕ್ಕಳು ಅಂತ. 4 ಜನ ಮಕ್ಕಳು ಅನ್ಬೇಕು. ಸರಿ ಆಯ್ತು. ನೀವು ಶಾಲೆಗೆ ಹೋಗ್ಲಿಲ್ಲ? ಇಲ್ಲ ಸರ್. ಚಿಕ್ಕ ವಯಸ್ಸಿಂದ ಏನು ಮಾಡಿದ್ರಿ ಮತ್ತೆ? ಚಿಕ್ಕ ವಯಸ್ಸಿಂದ ನಾನು ಬಂಡೂರು ಕುರಿ ಬಗ್ಗೆ ಆಗಿ ಅದನ್ನು ಗುರುತಿಸ್ಕೊಂಡು ಅದನ್ನು ಬೆಳವಣಿಗೆ ಮಾಡ್ಕೊಂಡು ಸಾಕಾಣಿಕೆ ಮಾಡ್ಕೊಂಡು ರೈತರಿಂದ ರೈತರಿಗೆ ಕೊಡಿಸ್ಕೊಂಡು ಈ ತಳಿಯ ಅಭಿವೃದ್ಧಿ ಮಾರ್ಗವನ್ನು ಮಾಡ್ಕೊಂಡು ಹೋಗಬೇಕು ಅನ್ನುವಂಥದ್ದು ನನಗೆ ಇದು ಒಂದು ಆಶಾತ್ರಯ ಹುಟ್ಟಿ ಈ ಆಶ್ರಯ ಇದರಲ್ಲೇ ನಾನು ಬೆಳವಣಿಗೆ ಆಗಿ ಬಂದಿದ್ರಿ ಸರ್. ಬಂಡೂರು ಏನಕ್ಕೆ ಅಷ್ಟೊಂದು ಪ್ರೀತಿ ನಿಮಗೆ ಬಂಡೂರು ಕುರಿ ಮೇಲೆ? ಬಂಡೂರು ಕುರಿ ಮೇಲೆ ಪ್ರೀತಿ ಅಂದರೆ ಅದರ ಸೊಬಗು, ಅದರ ಬಾಮ, ಅದರ ಬಚ್ಚಲಿಕೆ, ಅದರ ಗಿಡ್ಡ ಕಾಲು, ಅದರ ದುಂಡು ಮುಖ, ಅದರ ಕೂದಲಿನ ಮಟ್ಟ ನೋಡಿ ಇದು ಬಂಡೂರು ಕುರಿ ಅಂತ ಹೇಳಿ ಗುರುತಿಸಿ ಪ್ರತಿಯೊಬ್ಬ ರೈತನಿಗೂ ನಾವು ತೋರ್ಪಡಿಕೆ ಮಾಡಿ ಇದನ್ನು ಬೆಳವಣಿಗೆ ಮಾಡ್ಕೊಂಡು ನಾವು ಇದರಲ್ಲೇ ಬದುಕಿ ಬಾಳುವ ಅಂತೇಳಿ ನಾವು ಇದನ್ನು ಮನವರಿಕೆ ಮಾಡ್ಕೊಂಡು. ಅಲ್ಲ ಹೀರೇಗೌಡ್ರ, ಎಲ್ಲ ಕುರಿಗಳು ಹಂಗೆ ಇರ್ತಾವಪ್ಪ, ಇದೇನು ವಿಶೇಷ? ಇದ್ರದ್ದು ವಿಶೇಷ ತುಂಡು ಕಾಲು, ಮುಂದಿನ ಹೈಕಟ್ಟು, ದುಂಡು ಮುಖ, ಚಿಕ್ಕ ಕಿವಿ, ಈ ರೀತಿ ಬರುತ್ತೆ ಸಹ ಇದು. ಅಲ್ಲ ಯಾಕೆ ಇದೇ ಕುರಿನೇ ಉಳಿಸ್ಬೇಕು ಅದನ್ನು ಹೇಳಿ. ಇದು ಇದೇ ಕುರಿ ಉಳಿಸ್ಬೇಕು ಅಂತ ಅಂದರೆ ಇದು ಎಲ್ಲ ಮಾಂಸಾಹಾರಗಳಿಗಿಂತಲೂ ಒಳ್ಳೆ ರುಚಿಕರವಾದಂಥ ಮಾಂಸ. ಇದರಲ್ಲಿ ಬೇರೆ ತಳಿಯೊಳಗೆ ಮೇಲ್ಗಡೆ ಚರ್ಬಿ ಬಂದರೆ ಇದು ಮಾಂಸದ ಖಂಡ ಆಹಾರಗಳಲ್ಲೇ ಚರ್ಬಿ ಅಂಶ ಬರುತ್ತೆ ಸರ್. ಅದರಿಂದ ಇದು ಸುಮಾರು ಕಡೆ ಇದರ ಮಾಂಸ ಮಾಡಿದ್ರೆ ಸುಮಾರು ಈ ಕಡೆ ಬೀದಿಲಿ ಮಾಡಿದ್ರೆ ಆ ಕಡೆ ಬೀದಿ ಗಂಟಲು ಕೂಡ ಇದರ ಗಮನ ವಚನ ಬರ್ತಾ ಇತ್ತು ಸರ್. ಈಗಲೂ ಬರ್ತದ? ಇವಾಗಲೂ ಬರುತ್ತೆ ಸರ್. ಇವಾಗಲೂ ಅಷ್ಟು ರುಚಿ ಇರುತ್ತೆ ಸರ್ ಕುರಿ. ಸರಿ ಸರಿ ಆಯಿತು. ಈಗ ಕುರಿಪಾಡಿ ಕುರಿ ಸಂರಕ್ಷಣೆ ಆಯ್ತದಪ್ಪ, ನೀವು ಮಾಡೋದೇನಿರುತ್ತಲ್ಲ ಕೆಲಸ? ನಾವು ಮಾಡೋದೇನಂದ್ರೆ ರೈತರಿಂದ ರೈತರಿಗೆ ನಾವು ಬೆಳೆಸೋದು, ಅದನ್ನು ಮರಿ ಯಾವ ರೀತಿ ಬೆಳೆಸಬೇಕು, ಅದಕ್ಕೆ ಯಾವ ರೀತಿ ತಿಂಡಿ ಕೊಡಬೇಕು, ಒಣಹುಲ್ಲ ಯಾವ ರೀತಿ ಕೊಡಬೇಕು, ಹಸಿ ಸೊಪ್ಪು ಯಾವ ರೀತಿ ಟೈಮಲ್ಲಿ ಕೊಡಬೇಕು, ಆ ರೀತಿ ನಾವು ರಾತ್ರಿ ಹೊತ್ತು ಹಳ್ಳಿ ಸೊಪ್ಪು, ಹಾಲು ಸೊಪ್ಪು ಇದನ್ನೆಲ್ಲ ಕಡ್ಕೊಬಂದು ಕಟ್ಟಿ ಇದನ್ನು ನಾವು ರಾತ್ರಿ ಹೊತ್ತು ಕ್ಲೀನಾಗಿ ಮೇಯಿಸಿ ಅದನ್ನು ಕೆಡಿಸ್ತೀವಿ. ತಿರ್ಗಾ ಬೆಳಿಗ್ಗೆ ಎದ್ದು 12 ಗಂಟೆಗೆ ಕಾಡಿಗೆ ಬಿಡ್ತೀವಿ. 12 ಗಂಟೆ 3 ಗಂಟೆವರೆಗೆ ಗಂಟ ಅದನ್ನು ಬೈಲ್ ಮೇಲೆ ಮೇಯಿಸ್ತೀವಿ. ಬೈಲ್ ಮೇಲೆ ಅಪಾರ ದೂರ ಏನು ಹೋಗೋದಿಲ್ಲ, ಹತ್ತತ್ರದಲ್ಲೇ ಬೈಲ್ ಮೇಲೆ ಮೇಯಿಸಿ 3 ಗಂಟೆಗೆ ನೀರು ಬಿಟ್ಟು ಅದನ್ನು ಇನ್ನೊಂದು ಕಡೆ ಉಳ್ಳಿ ತಳ್ಳು ಒಣಗಲು ಇರುತ್ತೆ ಅಲ್ಲಿಗೆ ಹಾಕ್ಬಿಟ್ರೆ 5 ಗಂಟೆ ಅದು ಸಂಪೂರ್ಣವಾಗಿ ಮೇಯ್ಕತ್ತೆ. 5 ಗಂಟೆ ಆದಮೇಲೆ ಊರು ಚರ್ಕೆ ತಿರುಗಿ ನೋಡುತ್ತೆ, ಸದ್ದು ಮಾಡುತ್ತೆ. ಆಗ ಸದ್ದು ಮಾಡಿದಾಗ ನಡೆಯವ ಅಂತ ಹೇಳಿ ನಾವು ಕರ್ಕೊಂಡು ನಾವು ಮುಂದಕ್ಕೆ ಹೊರಡ್ತೀವಿ ಸರ್. ಈಗ ಬಂಡೂರು ಕುರಿನೇ ಸಂರಕ್ಷಣೆ ಮಾಡಬೇಕು ಅನ್ನೋ ಆಸೆ ಹುಟ್ಟಿದ್ದೆ ನಿಮಗೆ? ಏನಾದರೂ ಸಂಖ್ಯೆ ಕಡಿಮೆ ಆಗ್ತಿದೆ? ಅದರ ಸಂಖ್ಯೆ ಕಮ್ಮಿ ಆಗೋದ್ರಿಂದ ನಾವು ಇದನ್ನು ಹೆಚ್ಚಿನ ಸಂಖ್ಯೆಯಿಂದ ಬೆಳೆಸಿ ನಮ್ಮ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಉಳಿಸ್ಕೋಬೇಕಪ್ಪ ಅಂತೇಳಿ ಪ್ರತಿಯೊಬ್ಬ ರೈತನಿಗೂ ನಾನು ತೋರ್ಪಡಿಸಿ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್. ನಿಮ್ಮ ಬಗ್ಗೆ ಹೇಳಿ ಕೆಂಪರಾಜ್ ಅವರೇ, ನಿಮ್ದು ಯಾವ ಊರು? ಸರ್, ನಮ್ಮದು ಡಣಾಯಕನಪುರ ಸರ್. ನಮ್ಮ ತಾಯಿಯವರು ಕೂಲಿ ಕಂಬಳ ಮಾಡ್ಕಿದ್ದು ಜಮೀನು ಅನ್ಕೊಂಡು ಇರಲಿಲ್ಲ ಸರ್. ಜಮೀನು ಇರಲಿಲ್ಲ ಸರ್. ಅವ್ರು ಕೂಲಿ ಕಂಬಳ ಮಾಡ್ಕೈದ್ರು. ನಾವು ಇದ್ರಲ್ಲಿ ಅವರು ಓದ್ಸಕ್ಕ ಕಳಿಸಕ್ಕೆ ಆಯ್ತಿರಲ್ಲ ಸರ್ ಅವ್ರಿಗೆ. ನಮಗೂ ಓದಕ್ಕೆ ಇಷ್ಟವಿಲ್ಲ, ಯಾವ್ದಾರು ಒಂದು ಮರಿಕರ ಮೇಯ್ಸಾಮು ಅನ್ನೋದೊಂದು ಆಸೆ ಸರ್ ನಮ್ಗೆ. ಆ ಒಂದು ಕುರಿ ತಕ್ಕ ಮೇಯಿಸ್ಬೇಕಲ್ಲ, ಒಂದು ಮರಿ ತಕ್ಕ ಮೇಯಿಸ್ಬೇಕಲ್ಲ ಅನ್ನೋದೇ ನಮ್ಮ ಆಸೆ ಸರ್. ಅದಕ್ಕೆ ಒಂದು ಕುರಿ ನಾಡುಗುರಿ ತಕ್ಕ ಮೇಯಿಸಿದ್ವಿ ಸರ್. ನಮ್ಮ ತಾಯಿಯವರು ಕಿರ್ಗಾವಲ್ ಸೈಡ್ನವರು ಸರ್, ಕಲ್ಕುಣಿಯವರು. ಇದೇನು ಚೆನ್ನಾಗಿರಲ್ಲ, ಕಿರ್ಗಾವಲ್ ಸೈಡ್ಲಿ ತುಂಟು ಕಾಲು ಮರಿ ಸಿಗುತ್ತೆ ಅತ್ತಾಕ ಮೇಯ್ಸಪ್ಪ ಭಾರಿ ಚೆನ್ನಾಗಿರುತ್ತೆ ನೀ ಮರಿ ಮರಿ ಅಂತಿದೆ ಅಂದ್ಬಿಟ್ಟು ಅಂದರು ಸರ್. ಆಗ ಒಬ್ಬರು ನಮ್ಮೂರ ಪಕ್ಕದವರು ಗೌಡ್ರು ಇದ್ರು ಸರ್, ರಾಜಗೌಡ್ರು ಅಂದ್ಬಿಟ್ಟು, ಸ್ವಾಮಿ ಒಂದು ಕುರಿ ಮೇಯ್ಸ್ಬೇಕಂದಂಗೆ ಭಾರಿ ಆಸೆ ಸ್ವಾಮಿ, ಒಂದು ಮರಿ ತಕೊಡಿ ಅಲ್ಲಾರ ಭಯ ಶಾಂತವಾಗಮ್ಮ ನೋಡ್ತಾ ಕೊಟ್ಟನು ಅಂದ್ಬಿಟ್ಟು ಕರ್ಕೋದ್ರು ಸರ್. ನಾವು ಗಂಡು ಮರಿ ತಗ ಬರೋಮ್ ಸಾಕಂತ ವಾದಿ ಸರ್. ಯಾರೊಬ್ಬರು ಆ ಕುರಿ ಜಾತಿ ಕುರಿ ಸರ್, ಆಗ ನಮ್ಗೆ ಈ ಬಂಡೂರು ಕುರಿ ಅನ್ನೋದು ಗೊತ್ತಿಲ್ಲ ಸರ್, ಜಾತಿ ಕುರಿ ಮೂರು ಕುರಿ ಮೇಯ್ಸಿ ಕಟ್ಕೊಬಂದಿರು ಸರ್, ಎರಡು ಕಣ್ಣು ಸಾಲ್ತಿರಲಿಲ್ಲ ಸರ್ ನೋಡೋಕೆ. ಆಗ ನನಗೇನೋ ಒಂದು 16-17 ವರ್ಷ ಸರ್, ಅವ್ರು ಆ ಕುರಿ ಹೊಡ್ಕೊಂಬಂದಾಗ, ಸ್ವಾಮಿ ನಂಗೆ ಗಂಡು ಮರಿ ಬೇಡ, ಈ ಕುರಿನೇ ತಕೊಡಿ, ಈ ಕುರಿನೇ ತಕೊಡಿ ಸರ್ ಅಂದು. ಇವಾಗ ಕುರಿ ತಕ್ಕಂದು ಏನು ಮಾಡಿಯಪ್ಪ, ಆ ಕುರಿಗೆ ದುಡ್ಡು ಮಡಗಿದೆ ಅವತ್ತು ಸರ್. ಆ ಕುರಿಗೆ 3,150 ರೂಪಾಯಿ ಒಂದು ಜೊತೆ ಎತ್ತುಗಳೇ ಬರೋ ಸರ್. ಅವತ್ತು ಕೂಲಿ ಮಾಡ್ತಿದ್ವಿ ನಾವು 10 ರೂಪಾಯಿ ಕೂಲಿಗೆ ಹೋದ್ರೆ ಕೂಲಿ ಕೊಡ್ತಿದ್ವಿ ನಮಗೆ. ಆದರೆ ಹೆಂಗೆ ಯಾರು ಮಾಡಿದ ತಕೊಡಿ ಸ್ವಾಮಿ, ನಾನು ಏನೋ ಮಾಡ್ತೀನಿ ನಮ್ಮ ತಾಯಿಯವ್ರ ಕೈಲಿ ಇಸ್ಕೊಡ್ತೀನಿ ಅಂದ್ಬಿಟ್ಟು ಅವ್ರಿಗೆ ಪರಿಚಯ ಬಂತ ಸರ್. ನನ್ನ ತಮ್ಮ ದುಡ್ಡು ಇರಲಿಲ್ಲ, ಆದರೂ ಅವ್ರ ಪರಿಚಯದಿಂದ ಆ ಕುರಿ ತಗೊಟ್ರು ಸರ್, ಆ ಜಾತಿ ಕುರಿ ಅಂದ್ಬಿಟ್ಟು. ಆ ತಕ್ಕ ಬಂದು ಕೂಲಿಗೆ ಹೋಗೋದು, ಆ ಕುರಿನೂ ಮೇಯಿಸೋದು ಹಿಂಗೆ ಮಾಡ್ಕೊ ಬಂದು ಸರ್. ಆ ಕುರಿ ಏನು ಮಾಡ್ತು, ಬರೀ ಹೆಣ್ಣು ಮರಿನೇ ಆಗ್ತು ಸರ್, ಎಂಟು ಮರಿ ಆಗ್ತು ಸರ್. ಅದೇನು ಆ ಕುರಿ ನನ್ನ ಕಂಡ್ರ 1 ಮೈಲ್ ದೂರದಲ್ಲಿದ್ದರು ಹರಿಚಿಬಿಡೋದು ಸರ್. ನಾ ಕೂಲಿ ಕಂಬಳಿಗೆ ಹೋಗಿ ಗಾಡಿ ಗೀಡಿ ಹೊಡ್ಕೋಗಿ ಎತ್ತುಗಳ ಇಟ್ಟಿದ್ರು, ಇಲ್ಲಿ ಬತ್ತಾನ ಅಂದ್ಬಿಟ್ಟು ಅದು ಮೇಯ್ತಿರಲ್ಲ ಬೊಗ್ಗಿ ಕೆಳಗೆ ಸುಮ್ಮ ತಡ್ಕೋದು ಸರ್. ಅಂಥ ಆಸಕ್ತಿ ಸರ್, ಕುರಿ ಅಂದ್ರೆ ನಂಗೆ ಭಾರಿ ಆಸೆ. ಆ ಮಾತಾಯಿ ಲಕ್ಷ್ಮೀದೇವಿ ಏನು ಮಾಡ್ದೆ ಅಂದ್ರೆ, ಅವಳ ಸಾಕತ್ಲೆ ಕುರಿಗಳು ಅದು 8 ಕುರಿಯಿಂದ ಒಂದು 10 ಕುರಿ 15 ಕುರಿ ಗಂಟೆ ಬಂದು ಸರ್. ನಮ್ಮ ತಾಯಿ ಆಗ ಕೂಲಿ ಕಂಬಳಿಗೆ ಹೋಯ್ತಿದ್ದವರು, ಯಾಕೆ ವಯಸ್ಸಾಯ್ತು ಈಗ ನಾನೇ ಸುಮಾರಾಗಿ ಎದ್ದಕನ್ನಲ್ವ, ನಾನೇ ಕೂಲಿ ಕಂಬಳ ಮಾಡ್ತೀನಿ, ಕುರಿನೇ ಮೇಯಿಸವ. ಒಂದು 30-40 ಕುರಿಗಳಾದ ಸರ್. ನಮ್ಮ ತಾಯಿಯವ್ರು ಕುರಿ ಮೇಯಿಸ್ತಿದ್ರು, ನಾ ಕೂಲಿ ಕಂಬಳಕ್ಕೆ ಹೋಗರದು ಬರೋದು, ಮರಗಳು ನೋಡ್ಕೊಳ್ಳೋದು, ಸೊಪ್ಪು ಜ ತಕೊಂಡು ಕಟ್ಟೋದು, ಹಿಂಗೆಲ್ಲ ಮಾಡಿ ಒಳ್ಳೆ ಆದಾಯ ಸಿಗ್ತಿತ್ತು ಸರ್. ಹಂಗೆ ಮಾಡ್ಕೊ ಬತ್ತಿದಾಗ ಒಂದು ದಿನ ಕೂಲಿಗೆ ಹೋಗಿದ್ ಬಂದ್ರೆ ಬೆಳಿಗ್ಗೆ ಹೋದ್ರೆ ನಾವು ಬರ್ಬೇಕಾದ್ರೆ ಒಂದು 6-7 ಗಂಟೆ ಆಯ್ತಿದ್ದು ಸರ್. ಆಗ ಸ್ವಲ್ಪ ದಿನ ಆಯ್ತಲಿ ಮದುವಾಯ್ತು, ನನಗೆ ಮಕ್ಕಳು ಆದರು, ಮಕ್ಕಳಾಯ್ತಲಿ ಏನು ಮಾಡ್ದಿನಿ ನಾನು ಗೇಕ ಬಂದು 7 ಗಂಟೆನಾಗ ಮನೇಲಿ ಕೂತ್ಕೊಂಡಾಗ ಈ ಮೈಸೂರು ಆಕಾಶವಾಣಿಯದು ಏನೋ ಕುರಿ ಬಗ್ಗೆ ಏನೋ ಹೇಳ್ತಾರೆ ನೋಡಪ್ಪ ಇದು ಅಂದ್ಬಿಟ್ಟು ಒಂದು ಇದು ಕೊಟ್ಟ ಸರ್, ರೇಡಿಯೋ ಇತ್ತು, ಒಂದು ಚಿಕ್ಕ ರೇಡಿಯೋ ಸರ್, ಅದೇನೋ ಕೊಡಪ್ಪ ಇಲ್ಲಿ ನೋಡೋ ಅಂದಾಗ, ಆಗ ಬಂಡೂರು ಕುರಿ ಈ ರಂಗ ಸಮುದ್ರ ಅಂತ ಏನೋ ಮಾತಾಡಿದ್ರು ಸರ್. ಓ ಇದೇನಪ್ಪ ಇದು ಹಿಂಗೆ ಹೇಳುತ್ತಲ್ಲ ಬಂಡೂರು ಕುರಿ ಅಂದ್ರೆ, ನಾ ಮೇಯಿಸ್ತೀವಲ್ಲ ಇದು ಯಾಕೆ ಕುರಿಯ ಬಂಡೂರು ಕುರಿ ಅಂದರೆ ಆಗಿದ್ದು, ಅದು ನೋಡಲೇಬೇಕಲ್ಲಪ್ಪ ನಾನು ಅಂದ್ಬಿಟ್ಟು ಒಂದು ದಿನ ಇವತ್ತು ಕೆಲಸಕ್ಕೆ ಬರೋಕ್ಕಾಗಲ್ಲ ಸ್ವಾಮಿ ಅಂದ್ಬಿಟ್ಟು ನಾ ಕೂಲಿಗೆ ಹೋಯ್ತಿದ್ದವ್ರಿಗೆ ಹೋಗ್ಬಿಟ್ಟು ಒಬ್ಬರು ಕರ್ಕೊಂಡು ರಂಗ ಸಮುದ್ರಕ್ಕೆ ಬಂದು ಸರ್, ನೋಡ್ಬೇಕಲ್ಲ ಈ ಕುರಿ ಬಂಡೂರು ಕುರಿ ಅಂದರೆ ಆಗಿದ್ದು ಅಂದ್ಬಿಟ್ಟು. ಆಗ ಅಲ್ಲೊಬ್ರು ಕೇಳಿದ್ಲಿ ರಮೇಶ್ ಸರ್ ಅಂತ ಅವರಪ್ಪ ಒಬ್ಬರು, ಅವ್ರ ಮನೆಗೆ ಹೋದ್ರೆ ನಿಮ್ಗೆ ಯಾವ ಕೊಡ್ತಾರೆ ಅವರು. ಆಗ ರಮೇಶ್ ಸರ್ ಅವರು ನಮ್ಮ ರಂಗ ಸಮುದ್ರದವರು ಮನೇಲಿ ಇದ್ದರು ಸರ್, ಯಾವ ಊರಪ್ಪ ಏನಾದರು ಸರ್, ಈಗ ರೇಡಿಯೋಲಿ ಕಾರ್ಯಕ್ರಮ ಬಂದಿತ್ತು ಸರ್, ಅದು ನೋಡ್ಬಿಟ್ಟು ತಮ್ಮ ಕಾಣ ಅನ್ಕೊ ಬಂದಿ ಸರ್ ಅಂತಲಿ, ಏನು ಸಮಾಚಾರ ಅಂತಲಿ, ನಾವು ಬಂಡೂರು ಕುರಿ ಅಂದರೆ ಹೆಂಗಿದ್ದು ಅಂತ ನೋಡೋಕ್ಕೆ ಬಂದ್ವು ಅಂತಲಿ, ನೋಡಪ್ಪ ಈ ಥರಕ ಬಂದ್ಬಿಟ್ಟು ಅವರು ಸಾಕ್ತಿರು ಸರ್ ಒಂದು 10-15 ಕುರಿ. ಓಹ್ ಈ ಥರದ ಕುರಿ ನಮ್ಮ ತಾವ ಸರ್, ನಾವು ಆದ್ರೆ ಬಂಡೂರು ಕುರಿ ಅಂತ ನಮ್ಗೆ ಗೊತ್ತಿರಲಿಲ್ಲ, ನಾವು ಜಾತಿ ಕುರಿ ಅಂತ ಸಾಕ್ತೀವಿ ಸರ್. ಆಯಿತು ಒಂದಿನ ಬಂದು ನೋಡಿ ಸರ್ ಇದು ಹೆಂಗೆ ಏನ ಅಂತ ಬಂದು ನೋಡಿದ್ರು, ಒಳ್ಳೆ ಕುರಿ ಸಾಕ್ತಿದೆ ಸಾಕಪ್ಪ ಅಂದ್ಬಿಟ್ಟು ಇದು ಮಾಡಿದ್ರು ಸರ್. ಆಗ ಜಾಸ್ತಿ ಕುರಿ ಇರೋದ್ರಿಂದ ಸರ್ ನಮ್ಮ ತಾವ ಇದು ಬಂಡೂರು ಕುರಿ ನಾವು ಜಾತಿ ಕುರಿ ಅಂತಿದ್ಮಲ್ಲಪ್ಪ, ಆ ಬಂಡೂರು ಕುರಿ ಅನ್ನೋಕ್ಕೆ ಏನು ಅರ್ಥ ಅಂದ್ರೆ ಅದೊಂದು ಊರು, ಈ ಕುರಿ ಈ ರೀತಿ ಅಂದ್ಬಿಟ್ಟು ಯಾರು ತಿಳಿದವ್ರು ಯಾವಾಗ ಕೊಟ್ಟರು ಸರ್. ಓಹ್ ಇದು ಹಿಂಗೆ ಅಂದ್ಬಿಟ್ಟು ಆಗ ರಮೇಶ್ ಸರ್ ಸರ್ ಜೊತೆಲಿ ಮಾತಾಡಿ, ಸರ್ ಏನಾದ್ರು ಸರ್ಕಾರದಿಂದ ಏನಾದ್ರು ಒಂದು ಅನುದಾನ ಸಿಕ್ಕಿ ಮಾಡೋದಾದ್ರೆ ನಮಗೊಂಚೂರು ನೋಡಿ ಏನೋ ಒಂದು ವ್ಯವಸ್ಥೆ ಮಾಡಿ ಸರ್, ನಮ್ಮ ತುಂಬ ಬಡವರು ಕೂಲಿ ಮಾಡಿದ್ರು ಉಂಟು ಇಲ್ದಿರಿಲ್ಲ, ಕುರಿ ಸಾಕ್ತಾಮಿ ಸರ್, ನಾವು ಎಲ್ಲೂ ಆದವರಲ್ಲ, ಕೂಲಿ ಕಂಬಳ ಮಾಡೋದು ಕುರಿ ಮೇಯಿಸೋದು ಮನೇಲಿ ಇರೋದು ಈ ರೀತಿ ಮಾಡ್ಕೊಂಡಿರೋದು ಸರ್ ಅಂತಲಿ ಬಪ್ಪ ನೋಡಮ್ಮ ಅಂದ್ಬಿಟ್ಟಮ್ಮ. ಅವರು ಏನು ಈ ಸರ್ಕಾರದ ಮಟ್ಟದಲ್ಲಿ ಈ ತರ್ಕ ಅನುದಾನಗಳು ಸಿಗ್ತಾವ ಏನು ಒಂದು ಮಾಡೋ ಅಂದ್ಬಿಟ್ಟು ದಾರಿ ತೋರಿಸ್ಲಿ, ಈ ಬಂಡೂರು ಭಾಗ್ಯ ಅನ್ಕೊಂಡು ಬತ್ತಲ್ಲ ಸರ್, ಅದರಿಂದ ಇದು ಪಶು ಭಾಗ್ಯದಿಂದ ಒಂದಷ್ಟು ಒಂದು 2-3 ಟಗರ್ಗಳಿಗೆ ಆಗ ಒಂದು 30,000 ರೂಪಾಯಿ ಕೊಡೋ ರೀತಿ ಅದು ಆಗಿತ್ತು ಸರ್. ಆ ಒಂದು 2 ಟಗರ್ಗಳು ಕೊಟ್ಟರು ಸರ್ ಬೀಜ ಟಗರ್ಗಳ. ಈಗ ನಿಮ್ಮಲ್ಲೇನೆ ನೀವು ತಳಿನ ಸಂವರ್ಧನೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಒಳ್ಳೆ ಟಗರ್ ಒಳ್ಳೆ ಟಗರ್ ಸರ್, ಒಳ್ಳೆ ಹೆಣ್ಣು ಕುರಿನೂ ಇಟ್ಕೊಂಡು ಒಳ್ಳೆ ಹೆಣ್ಣು ಕುರಿಗಳನ್ನು ಇದ್ದಾವೆ ಸರ್. ಓಕೆ ಓಕೆ, ನಿಮ್ಮ ಹತ್ರ ಏನು ಕೊಡ್ಲಿ ಪಡ್ಲಿ ಎಲ್ಲ ಇದೆಯಲ್ಲ? ಕೊಳ್ಳಿ ಅಂದ್ರೆ ಈ ಕುರಿ ಸಾಕವರು ಆ ಸೈಡ್ಲಿ ನೋಡಿದ್ರೆ ಸರ್, ಮಳವಳ್ಳಿ ಮಂಡ್ಯ ಸೈಡ್ಲಿ ಸರ್ ಒಂದು ಜಾತ್ರೆ ಆಗುತ್ತೆ ಸರ್, ಅವರೆಲ್ಲ ಈ ರೀತಿ ಒಳ್ಳೊಳ್ಳಿ ಕುರಿ ಸಾಕಿರೋದು, ಅವರು ಆ ಜಾತ್ರಾ ಇದರಲ್ಲಿ ಮಾಡಾಗ ಈ ಕೊಳ್ಳಿನೆಲ್ಲ ಹಾಕ ತಿರುಗಾಡ್ತಿರ್ತಾರಲ್ಲ, ಅವ್ರು ಕೇಳಿದಾಗ ಈ ಕೊಳ್ಳಿ ಇದ್ರೆ ಒಂದು ಭಾರಿ ಅನುಕೂಲಕ್ಕಪ್ಪ, ಒಂದು ನಾಯಿ ನರೇ ಬರ್ಬಿಡು, ಒಬ್ಬ ಕಾಳನೇ ಬರ್ಬಿಡು, ಹತ್ತಾಳನ ಬಲ ಇದು. ಈ ಕೋಳಿ ಹಿಡ್ಕ ತಿರ್ಗಾಡಿದ್ರೆ ಅದರ ಗತ್ತೆ ಒಂದು ಚಂದ ಅಂತಲೇ ನನಗೂ ಒಂದು ಮಾಡಿಸ್ಕೊಡಿ ಸ್ವಾಮಿ ಅಂತಲೇ ಅವ್ರ ಆಸೆ ಇಡಲಿ. ಎಲ್ಲಿ ನಾ ಮಳವಳ್ಳಿ ತಾಲೂಕಲ್ಲಿ ಆಗಲಿ ಮಂಡ್ಯ ತಾಲೂಕಲ್ಲಿ ಯಾರ್ಯಾವಾದರೂ ಈ ಕುರಿ ಸಾಕ್ತಾವಿಂದ ಸರ್, ನನ್ನ ಹೆಸರು ಕೆಂಪುರಾಜ ಅಂತ ಇದ್ದದು, ಕೆಂಪಣ್ಣ ಅನ್ಬಿಟ್ಟು ಯಾರಾದರೂ ಬನ್ನಿ ಕೆಂಪಣ್ಣ ಅನ್ಬಿಟ್ಟು ಯಾರಾದರೂ ಗುರುಸಿ ಮಾತಾಡ್ತಾರೆ ಕೊಡ್ಲಿ ನೋಡೆ ಎದುರ್ಕೊಬಿಡ್ತಾರೆ. ಹಾಂ ಸರ್, ಅಂದರೆ ನೀವೇನು ಶುದ್ಧ ಬಂಡೂರು ತಳಿ ಕುರಿ ಸಾಕ್ತೀರಿ, ಅವರೆಲ್ಲ ಈ ಥರದ್ದು ಕೊಡ್ಲಿ ಮಡಿಕಿರ್ತಾರೆ ಸರ್, ಒಳ್ಳೊಳ್ಳಿ ಕುರಿಗಾರರು ಸರ್, ಈ ಥರದ ಕುರಿ ಮಡಿಕೊಂಡು ಆ ಕುರಿಗಳ ಭಾರಿ ಸೌಖ್ಯವಾಗಿ ಚೆಂದಾಗಿ. ಆ ಕುರಿ ಬಂಡೂರು ಕುರಿ ಅಂತ ಈಚೆಗೆ ನಮ್ಗೆ ಗೊತ್ತಾಯ್ತಲ್ಲ ಸರ್, ಆ ಕುರಿ ನೋಡ್ತಿದ್ರೆ ಊಟ ಬೇಡ ಏನೋ ಬೇಡ ಸರ್, ಈ ಮೇಯ್ಸ್ಗೆ ಸುಮ್ಮನೆ ಇರಬೇಕು ಅಷ್ಟು ಹೊಟ್ಟೆ ತುಂಬ್ಕತ್ತೆ ಸರ್ ಅವ್ನು ನೋಡಿದ್ರೆ. ಹಾಂ ಈರೇಗೌಡ್ರೆ ಹೇಳಿ, ಈಗ ನೀವು ಬಂಡೂರು ಟಗರನ್ನು ಗುರುತಿಸ್ಬೇಕು ಅಂದರೆ ಹೆಂಗೆ ಗುರುತಿಸ್ತೀರಿ? ಬಂಡೂರು ಟಗರನ್ನ ಗುರುತಿಸ್ಬೇಕಾದ್ರೆ ನಾವು ಅದರ ಕಿಮಿಯ ಹಾಳೆಯಿಂದ, ಕುದುರಿನ ಮಟ್ಟದಿಂದ, ಅದರ ಗಿಡ್ಡ ಕಾಲಿನಿಂದ, ಇಂದಲ ಕೀಲುಭಾಗದಿಂದ ನಡುವಂಥ ವರ್ಷೆ ನಲಿಗೆ ನೋಡಿ ಇದು ಬಂಡೂರು ಪ್ಯೂರೇಟ್ ಕುರಿ ತಗರು, ಇದನ್ನು ತಕ್ಕಪ್ಪ ರೈತ ಅಂತ ಹೇಳಿ ಅದನ್ನು ತೆಗೆದುಕೊಟ್ಟು ಅದನ್ನು ಅಭಿವೃದ್ಧಿ ಮಾರ್ಗವನ್ನು ಪ್ರತಿಯೊಬ್ಬ ರೈತನಿಗೂ ತೋರ್ಕೊಂಡು ಬರ್ತಾ ಇದ್ದೀವಿ ಸರ್. ಈಗ ನಿಮ್ಮ ಪ್ರಕಾರ ಎಷ್ಟು ಜನ ಈ ಬಂಡೂರು ಟಗರುಗಳನ್ನು ಇಟ್ಕೊಂಡಿರ್ಬೋದು? ನಮ್ಮ ಪ್ರಕಾರ ಅಂದರೆ ಒಂದು ಸುಮಾರು ಒಂದು 2,000 ಜನದ ಮೇಲೆ ಇದೆ ಸರ್ ಪ್ಯೂರೇಟ್. ಯಾವ್ಯಾವ ಹಳ್ಳಿಗಳಲ್ಲಿ ಇರ್ಬೋದು ಮಳವಳ್ಳಿ ತಾಲೂಕಲ್ಲಿ? ಮಳವಳ್ಳಿ ತಾಲೂಕಲ್ಲಿ ಬಂಡೂರು, ದಡ್ಪುರ, ದುಗ್ನಳ್ಳಿ, ಉಲ್ಲೇಗಾಲ, ಮಾದಳ್ಳಿ, ಕಂದೆಗಾಲ, ಮೊಳೆದೊಡ್ಡಿ, ಕಲ್ಲುಬೀರ್ನಳ್ಳಿ, ಹಲಗೂರು ತಾಲೂಕಲ್ಲಿ ಮರಿಗೊಂಡೊಡ್ಡಿ, ಕರಿಗೊಂಡೊಡ್ಡಿ, ಇಷ್ಟರಲ್ಲೆಲ್ಲ ಇದೆ ಸರ್. ಅದು ಬಿಟ್ಟರೆ ಬೊಪ್ಪಣ್ಪುರ, ಬಿಜಾಪುರ ಹೋಬಳಿಲಿ 46 ಹಳ್ಳಿ ಒಳಗೆ ಇದೆ ಸರ್. ಅಂದರೆ ಈಗ ಯಾರ್ಯಾರೆಲ್ಲ ಸಾಕಿದ್ದಾರೆ ಅನ್ನೋರದ್ದೆಲ್ಲ ನಿಮಗೆ ಲೆಕ್ಕ ಗೊತ್ತು? ಹೌದಾ? ಎಲ್ಲರ ಹತ್ರನೂ ಟಗರುಗಳಿದೆಯಾ? ಅದೇ ಸರ್. ಎಷ್ಟು ಹೆಣ್ಣು ಕುರಿ ಇಟ್ಕೊಂಡಿರ್ತಾರೆ ಅವರು? ಒಂದು 15-20 ಗಂಟ ಅವರ ಶಕ್ತಿ ಯಾವ್ಯಾವ ರೀತಿ ಇರುತ್ತೆ. ಒಂದು 12 ಇಟ್ಟಿರೋನು ಇಟ್ಟಿರ್ತಾನೆ, ಒಂದು 15 ಇಟ್ಟಿರೋನು ಇಟ್ಟಿರ್ತಾನೆ, ಒಂದು 20 ರಾಸು ಇಟ್ಟಿರೋನು ಇಟ್ಟಿರ್ತಾನೆ. ವರ್ಷಕ್ಕೆ ಅದರಲ್ಲಿ ಕನಿಷ್ಠ ಅಂದ್ರೂ 1-2 ಲಕ್ಷ-3 ಲಕ್ಷ ಆದಾಯ ಹೊಂದುತ್ತಾ ಇರ್ತಾನೆ ಸರ್. ಅಂದ್ರೆ ಇದನ್ನು ತುಂಬಾ ಸಾಕಾಗಲ್ವಾ? ತುಂಬಾ ಸಾಕೋಕ್ಕಾಗುದಿಲ್ಲ ಸರ್. ತುಂಬಾ ಸಾಕ್ಬೇಕಾದ್ರೆ ವಿಪರೀತ ಹಿಂಸೆ ಆಗುತ್ತೆ. ಯಾಕೆಂದ್ರೆ ಅದಕ್ಕೆ ಮೇವು ಕೊಡಬೇಕು, ಒಣಹುಲ್ ತರಬೇಕು, ಹಸಿ ಮೇವು ತರಬೇಕು, ಅವಕ್ಕೆ ತಿಂಡಿ ಕಲ್ಸ್ಕೊಡ್ಬೇಕು, ಇದನ್ನೆಲ್ಲನೂ ಒಬ್ಬರೇ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಅವ್ರ ಅಳತೆಗಿಟ್ಕೊಂಡು ಅವ್ರು ಎಷ್ಟು ನೋಡ್ಕೋಬೇಕು ಅಷ್ಟನ್ನ ವ್ಯವಸಾಯ ಅದನ್ನ ನೋಡ್ಕೊತಾ ಇರ್ತಾರೆ. ಊಟ ತಿಂಡಿ 20 ಕುರಿ ಸಾಕ್ಬೋದು ಸರ್. ಅಲ್ವಾ, ಏನು ವಿಶೇಷ ಅಂದರೆ ಈ ಕುರಿದು? ಈ ಕುರಿದು ವಿಶೇಷ ಅಂದರೆ ಅದು ಬರುವಂಥ ಮಾರ್ಗಗಳು, ನಡುವಂಥ ನುಡಿ, ಬೇರೆ ಸಂಖ್ಯೆಯಲ್ಲಿ ಒಕ್ಕಿ ಇದು ನಮ್ಮವರೆಲ್ಲ ಅಂತೇಳಿ ಕೂಡ ಮಾಡ ನೋಡಿ ಮೂಸಿ ಮಾತಾಡಿಬಿಟ್ಟು ನಮ್ಮ ಒಡೆಯ ಇಲ್ಲೋಯ್ತವನೆ ಅಂತೇಳಿ ವಾಪಸಿ ಬರುವಂಥದ್ದಕ್ಕೆ ಅದು ಒಳ್ಳೆ ಬಂಡೂರು. ಓನರ್ ಯಾರು? ಅವನಿಂದನೇ? ಹಾಂ, ಅವನಿಂದನೇ ಬಳಸ್ಕೊಂಡು ಹೊರಡ್ಬಿಡುತ್ತೆ, ಬೇರೆ ಕಡೆ ಎಲ್ಲೂ ಹೋಗೋದಿಲ್ಲ. ಅಲ್ಲಿ ನೋಡ್ಕೊಂಡು ಅವರು ನಮ್ಮ ಶಂಕೆ ಅಲ್ಲ ಅಂತೇಳಿ ಮುಟ್ಟಿ ಬಂದ್ಬಿಡ್ತ ಸ ವಾಪಸಿ ಅವನ ಹತ್ರಕ್ಕೆ. ಹೌದಾ? ಆಮೇಲೆ ಇನ್ನೇನು ಕಂಡಿರಿ ಇದ್ರ ವಿಶೇಷ? ಇದರ ವಿಶೇಷ ಇನ್ನು ಇದರ ಸೊಬಗಿನ ಬುದ್ಧಿ ಚೆನ್ನಾಗಿರುತ್ತೆ, ಅದರಿಂದ ನಾವು ಇದನ್ನ ಬೆಳವಣಿಗೆ ಮಾಡ್ರಪ್ಪ ಅಂತ ಹೇಳಿ. ಆದಾಯ ಎಷ್ಟು ಬರುತ್ತೆ ಅಂತಂದ್ರೆ ಕುರಿ ಸಾಕಾಣಿಕೆ ಮಾಡಿದ್ರೆ ಒಂದು 2 ಲಕ್ಷದಿಂದ 5 ಲಕ್ಷದವರೆಗೆ ಗಂಟಲು ಆದಾಯ ಮಾಡ್ತಾ ಇರ್ತಾರೆ ಸರ್. 20 ಕುರಿಯಿಂದ 20 ಹೆಂಗ್ ಬರ್ತದೆ ಅಷ್ಟೊಂದು ಆದಾಯ? ಒಂದು ಮರಿ 10,000 ಹಿಡಿದು 25,000 ಗಂಟ ಬೆಲೆ ಮಾರುತ್ತ ಸ. 2 ತಿಂಗಳ ಸಣ್ಣ ಗಿಡ್ಡ ಮರಿ ಅಂದ್ರೆ ಹೆಣ್ಣು ಮರಿನ? ಹೆಣ್ಣು ಮರಿ, ಗಂಡು ಮರಿ. ಗಂಡು ಮರಿ ಅತಿ ಹೆಚ್ಚಿನ ಬಾಮ ಬಚ್ಚಳಿಕೆ ತಕ್ಕಂದು ಹುಟ್ಟಿದ್ದು ಒಂದು 25,000 ಮೇಲೆ ಹೋಗ್ಬಿಡುತ್ತೆ. ಸಾಧಾರಣ ಅಂತರದಲ್ಲಿ ವರ್ಷ ತೋರಿದ್ದು ಒಂದು 20,000 ಮಾರುತ್ತೆ. ಈ ರೀತಿ ಇರುತ್ತೆ ಆ ತಳಿ ಮರಿಯಲ್ಲಿ. ಹುಡುಗರು ನಾವು 10ನೇ ವರ್ಷದಲ್ಲಿ ಕಾರ್ಯಕ್ರಮ ಮಾಡಿದ್ದೋ ನೋಡಿ ನಮ್ಮ ಬಂಡೂರ ಭಾಗ್ಯ ಅಂತೇಳಿ. ಈ ಭಾಗ್ಯದಲ್ಲಿ 2 ಲಕ್ಷ ಹುಡುಗರು ಮುಂದುವರೆದಿದ್ದಾರೆ ಸರ್. ಅವರು 5 ಲಕ್ಷ, 10 ಲಕ್ಷ, 15 ಲಕ್ಷದವರೆಗೆ ಗಂಟ ಏರ್ತಾ ಇದ್ದಾರೆ ಸರ್ ಹುಡುಗರು. ವಿದ್ಯಾಭ್ಯಾಸ ಬಿಟ್ಬಿಟ್ಟು ಅವ್ರಿಗೆ ಬೇರೆ ಕೆಲಸಗಳು ವ್ಯವಹಾರಗಳು ಅನುಸರಣೆ ಆಗದೆ ಅವ್ರಿಗೆ ಶಟ್ ಆಗದೆ ಒಳ್ಳೆ ಇಂಜಿನಿಯರ್ ಮಾಡಿರುವಂಥವರು ಕೂಡ ಅದನ್ನು ಬಿಟ್ಟು ಕುರಿ ಮಾಡ್ತಾವ್ರೆ ಸರ್. ನೀವೇನು ಕೊಡ್ಲಿ ಕೋಲು ಎಲ್ಲ ಮಡಿಕೊಂಡಿಲ್ವೇ ಹಿರೇಗೌಡ? ಕೊಡ್ಲಿ ಕೋಲು ಎಲ್ಲ ಮನೇಲಿ ಮಡ್ಗಿವಿ ಸರ್. ಇದನ್ನ ನಮ್ಮ ನಾವು ಒಂದಿಟ್ಕೊಂಡು ಹೋಗುವ ಇಬ್ರು ಒಂದೇ ಅಲ್ಲ ಹಿಡ್ಕಂಡ್ರೆ ಏನೋ ನಿಮಗೆ ಒಂಥರ ಖುಷಿ ಅನ್ಸುತ್ತಲ್ಲ. ಹೌದು ಸಂತೆನಲ್ಲೆಲ್ಲ ಓಡಾಡ್ತಿದ್ರು, ಮೆರವಣಿಗೆಯಲ್ಲಿ ಸಂತೆಯಲ್ಲಿ ಎಲ್ಲ ಹಿಡ್ಕೊಂಡು ಅದನ್ನ ತಿರುಗಾಡ್ಕೊಂಡು ಹೂನಾರ ಹಾಕಿ ಮೆರವಣಿಗೆ ಮಾಡಿ ಕೈ ಕೈ ಕ್ಯಾಚ್ ಮಾಡಿ ಅವರ ನಾವು ತಬ್ಕೊಂಡು ನಮ್ಮ ಅವ್ರು ತಬ್ಕೊಂಡು ಈ ರೀತಿ ಸಂಪ್ರದಾಯ ಎಲ್ಲನ್ನ ಬೆಳೆಸಿ ಇದನ್ನ ನಾವು ಒಂದು ಅನ್ನದಾನ ಅಂತ ಮಾಡಿ ಇದನ್ನ ಊಟ ಹಾಕಿಸಿ ಅವ್ರನ್ನೆಲ್ಲನ್ನು ನಾವು ಈ ರೀತಿ ಕಳಿಸ್ತಾ ಇರ್ತೀವಿ ಸರ್. ನಮ್ಮದು ಇದು ಪರಿವಾರದ ಅಂತರದಿಂದಲೂ ಬಂದಿರು ಸರ್, 50ನೇ ವರ್ಷದಿಂದಲೂ ಇದನ್ನ ಮಾಡ್ತಾ ಇದ್ದೀವಿ. ಬಂಡೂರು ಕುರಿಗಳು, ಶುದ್ಧವಾದ ಬಂಡೂರು ಕುರಿಗಳು ಎಲ್ಲಿ ಸಿಗ್ತವೆ? ಶುದ್ಧವಾದ ಬಂಡೂರು ಕುರಿ ನಮ್ಮ ಬಂಡೂರು, ದಡತ್ಪುರ, ದುಗ್ಗನಹಳ್ಳಿ, ಈ ಮಾಳದಲ್ಲಿ, ಮೂಡ್ಸಿಮೆ, ಅಲಗೂರು, ಅಲಗೂರು ಏರಿಯಾದಲ್ಲಿ ಮರಿಗೊಂಡೊಡ್ಡಿ ಕರಿಗೊಂಡೊಡ್ಡಿ ಆ ಮಾಳದಲ್ಲಿ ಇಟ್ಟಿರ್ತಾರೆ ಸರ್. ಬೊಪ್ಪೋಣಪುರದ ಮಾಳದಲ್ಲೇ ಬದುಕು ಅಲ್ಲೂ ಸಿಕ್ಕುತ್ತೆ ಸರ್. ಎಲ್ಲ ಕಡೆ ಸಾಕ್ಬೋದಾ ಕೆಂಪರಾಜ್ ಅವರು ಬಂಡೂರು ಕುರಿನ? ಬಂಡೂರು ಕುರಿ ಅಂದ್ರೆ ಭಾರಿ ಡ್ರೈ ಏರಿಯಾದಲ್ಲಿ ಸಾಕಿದ್ರೆ ಭಾರಿ ಅದ್ಭುತವ ಚೆನ್ನಾಗಿ ಬರ್ತಾವ ಸರ್. ಮಲೆನಾಡ್ಗಾಗೋದಿಲ್ಲ? ಇಲ್ಲ ಸರ್, ನೀರಾವರಿ ಇದರಲ್ಲಿ ಚೆನ್ನಾಗಿರಲ್ಲ ಸರ್. ನೀರಾವರಿ ಇದರಲ್ಲಿ ಅಂತ ಚೆನ್ನಾಗಿ ಬರಲ್ಲ ಸರ್. ಎಲ್ಲಿ ಹೊಲಮಾಳ್ಗಳು ಡ್ರೈ ಏರಿಯಾ ಇರ್ತಾವ ನೋಡಿ, ಹುಳ್ಳಿ ಬೆಳೆಯೋದು, ರಾಗಿ ಬೆಳೆಯೋದು, ಇಂಥ ಜಾಗದಲ್ಲಿ ಅವು ಭಾರಿ ಅದ್ಭುತ, ಭಾರಿ ಸುಂದರವಾಗಿ ಬರ್ತಾವ ಸರ್. ಸಾಕೋ ವಿಧಾನ ಹೇಗೆ, ಯಾವ ಥರ ಸಾಕೋ ವಿಧಾನ ಹೇಗೆ ಅಂದ್ರೆ ಸರ್, ಅವು ಒಳ್ಳೆ ಫಸ್ಟ್ ಕ್ಲಾಸ್ ಆಗಿ ತೊಳ್ಕೊಂಡು ಕುರಿನೀಗ ಒಳ್ಳೆ ಕಡೆ ರಾತ್ರನಾಗ ಒಂದು ಕಡೆ ಹಾಕ್ಬೇಕು ಸರ್, ಬೆಳಗ್ಗೆನಾಗ ಒಂದು ಕಡೆ ಹಾಕ್ಬೇಕು, ರಾತ್ರಿನಾಗ ಈ ಮರಮೇವುಗಳ ಸೊಪ್ಪು ಕಟ್ಬೇಕು ಸರ್. ಏನೇನು ಕಟ್ಬೋದು? ಹಳ್ಳಿ ಸೊಪ್ಪು ಸರ್, ಹಳ್ಳಿ ಸೊಪ್ಪು, ಎಳ್ಳು ಸೊಪ್ಪು, ತೊಗರಿ ಸೊಪ್ಪು ಇವೆಲ್ಲ ಕಟ್ಟು, ಹುಚ್ಚಾಳ ಸೊಪ್ಪು ಇವೆಲ್ಲ ಕಟ್ಟು ಮೇಯಿಸ್ಬೋದು ಸರ್ ರಾತ್ರಿ ಟೈಮ್ ಸರ್. ಹಗಲೊತ್ತು ಕಾಡಿಗೆ ಬಿಟ್ಟಮ್ಮ ಉಳ್ಳಿ ಹೊಲ ಗಿಳ್ಳಿ ಹೊಲ ಕಾಡಲಿ ಎಲ್ಲಾದರೂ ಮೇಯಿಸ್ಬೋದು ಸರ್. ಅಕ್ಕಪಕ್ಕದಲ್ಲಿ ಒಂದು 2 ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಮೇಯಿಸ್ಕೊಂಡು ಹೊಡ್ಕೊ ಬರೋದು ಒಳ್ಳೇದು ಸರ್. ಅದು ಬೇರೆ ತಿಂಡಿ, ಕೈ ತಿಂಡಿ ಏನು ಕೊಡೋಂಗಿಲ್ಲ? ಕೈ ತಿಂಡಿನೂ ಒಂದೊಂಚೂರು ಅವ್ರ ಶಕ್ತಿ ಸರ್. ಅವರು ಒಂದು ಸಾಟಿಗೆ ಪುಟವಾಗಿ ಚೆನ್ನಾಗಿದ್ರ ಮನೇಲಿ ಅನುಕೂಲತೆ ಇದ್ರೆ ಸರ್ ಒಂದಷ್ಟು ಉಳ್ಳಿನ ಹುಚ್ಚು ಬೂಸ ಗೀಸು ತಗೊಂಡು ಕೊಡ್ಬೋದು ಸರ್. ಅವರು ಮನೇಲಿ ಭದ್ರತೆ ಇಲ್ಲದೆ ಹೋದ್ರೆ ಅವಾಗ ಕೈ ತಿಂಡಿ ಕೊಟ್ಟಿಗೆ ಸಾಕೋದ್ರೆ ಅವರಲ್ಲಿ ಅಭಿವೃದ್ಧಿ ಎಲ್ಲಿ ಮಾಡೋಕ್ಕಂದ್ರೆ ಸರ್. ಈಗ ಎಲ್ಲ ಏನೋ ಕೊಟ್ಟಿಗೆನಲ್ಲಿ ಸಾಕ್ದಂಗೆ ಕುರಿ ಸಾಕ್ತಾವ್ರೆ ಸರ್ ಅಲ್ವಾ? ನೀವು ನೋಡಿರ್ಬೋದು ಅಟ್ಟಣಿಗೆ ಕಟ್ಬಿಟ್ಟು ಅಟ್ಟಣಿಗೆ ಮೇಲೆ ಕುರಿ ಮಡಗಿರ್ತಾರೆ, ಹೊರಗಡೆ ಎಲ್ಲೂ ಬಿಡೋದಿಲ್ಲ ಅವನ್ನ, ಬೆಳಗ್ಗೆ ಸಂಜೆವರೆಗೂ ಅಲ್ಲೇ ಇರ್ತವೆ, ಓಡಾಡಕ್ಕೋಸಿ ಜಾಗ ಮಾಡಿ ಬಿಟ್ಟಿರ್ತಾರೆ. ಈ ಬಂಡೂರು ಕುರಿ ನಂಗೆ ಸಾಕಾಗಲ್ವಾ? ಅವೇನು ಅಂತ ಸುಂದರವಾಗಿ ಚೆನ್ನಾಗಿ ಬರಲ್ಲ ಸರ್ ಅವು, ಅಲ್ಲೇ ಕಟ್ಟಾಕಂದು ಸಾಕಿದ್ರೆ ಸರ್ ಬಿಸಿಲು ಬೀಳಲ್ಲ, ಗಾಳಿ ಆಡಲ್ಲ, ಆ ಬೇಕಾದಂತ ಮೇವು ಮೇಯಕ್ಕಾಗಲ್ಲ, ಅವ್ ಯಾವ್ದೋ ಒಂದು ಮೇವು ಹಾಕ್ತದ ಮೇಯ್ಕಂದು ಅಲ್ಲಿದ್ರ ಅವು ಎಲ್ಲಿ ಅದ್ಭುತವಾಗಿ ಕಂಡವಾಗಿ ಚೆನ್ನಾಗಿ ಬರೋಕ್ಕಾಗುತ್ತೆ ಸರ್. ಒಂದು 2 ಗಂಟೆ ಟೈಮ್ಯಾರ ಬೈಲ್ ಮೇಲೆ ಬಿಟ್ಟು ಮೇಯ್ತಾರ ಅವು ಭಾರಿ ಚೆನ್ನಾಗಿ, ಅವು ಬೇಕಾದಂಥ ಮೇವು ಮೇಕ ಚೆನ್ನಾಗಿ ತಿರುಗಾಡ್ಕೊಂಡು ನೋಡೋಕೆ ಚೆನ್ನಾಗಿ ಕಾಣ್ತವೆ ಸರ್. ಈಗ ನೀವು ಕುರಿ ಜೊತೆಗೆ ಟಗರನ್ನು ಒಂದ್ಗೆನೆ ಕರ್ಕೊಂಡು ಹೋಗ್ತೀರಾ? ಇಲ್ಲ ಸರ್, ಮನೇಲಿ ಕಟ್ಕೋತೀವಿ ಸರ್ ಟಗರ. ಟಗರನ್ನು ಕುರಿ ಜೊತೆ ಕುರಿ ಬಿಡೋಕ್ಕಾಗಲ್ಲ ಸರ್, ಯಾಕಂದ್ರೆ ಅದು ಟಗರು ನಾವು ಚೆನ್ನಾಗಿ ಸಾಕಿರ್ತೀವಿ ಸರ್, ಒಂಚೂರ ತಿಂಡಿ ಪಂಡಿ ಮೇವು ಕೊಟ್ಕೊಂಡಮ್ಮ ಅದು ಯಾವ ಕುರಿಗೇರ ಕಟ್ಟಕ್ಕೆ ಓಡಾಡ್ತಿರ್ತದೆ ಸರ್ ಅದು. ಅದಕ್ಕೆ ನಾವು ಅದ ಮನೇಲಿ ಒಂದು ಸೈಡ್ಲಿ ಕಟ್ಕೊಂಡು ಮನೇಲಿ ಮೇಯ್ತೀವಿ ಸರ್. ಆ ಕುರಿ ಮನೇಲಿ ಬೆಳಗ್ಗೆ ಟೈಮ್ ಬಿಡ್ತೀವಿಲ್ಲ ಸರ್, ಆಗ ಒಂದು ಗಂಟೆ ಟೈಮ್ ಬಿಟ್ಟು ಕುರಿ ಜೊತೆಲಿ ಬಿಟ್ಟು ನೋಡೋದು, ಅದು ಕುರಿ ಒದಗಾಡ್ತಿರ್ತದೆ ಸರ್. ಯಾವ್ದು ಕುರಿ ಈಟಿಗೆ ಬಂದಿರುತ್ತೆ ಅದು ಕಟ್ಟಕ್ಕೆ ಇದು ಮಾಡಿದಾಗ ಆ ಕುರಿ ಸೈಡಿಗೆ ಬಿಟ್ಕೊಂಡವ ಕುರಿ ಕಟ್ಟಿಸಿ ಟಗರ್ ಕಟ್ಟಾಕ್ತೀವಿ ಸರ್. ಜಾಸ್ತಿ ಹೊತ್ತು ಬಿಟ್ರೆ ಯಾವ್ದಕ್ಕೆ ಕಟ್ಟಕ್ಕೆ ಶುರು ಮಾಡ್ಬಿಡ್ತು ಸರ್. ಅಲ್ವಾ ಸರಿ, ಎಷ್ಟು ಟಗರ್ಗಳನ್ನ ಇಟ್ಕೋತೀರಿ ಒಂದು 20 ಕುರಿಗೆ? 20 ಕುರಿಗೆ ಒಂದು 2 ಟಗರ್ ಇಟ್ಟಿದ್ರೆ ಒಳ್ಳೆ ಚೆನ್ನಾಗಿ ಬದಲಾಯಿಸ್ತಾ ಇರ್ತೀರ ಟಗರ್ನ? ಬದಲಾಯಿಸ್ತಿರ್ತೀವಿ ಸರ್. ಇತಿಹಾಸನೇ ಹೇಳ್ಬಿಡ್ತೀರಾ ಅನ್ಸುತ್ತೆ ನೀವು ಹೀರೇಗೌಡ್ರೆ, ಈ ಟಗರ್ ಮರಿ ಎಲ್ಲೋಯ್ತು, ಆ ಮರಿ ಎಲ್ಲೋಯ್ತು, ಅದ್ರ ಮರಿ ಎಲ್ಲೋಯ್ತು, ಹಿಂಗೆ ಎಲ್ಲ ಲೆಕ್ಕ? ಹೌದು ಸರ್. ಹೌದಾ, ಅದೆಂಗ್ ಲೆಕ್ಕ ಇಟ್ಕೊಂಡಿರ್ತೀರಿ ನೀವು? ಲೆಕ್ಕನ ಹೆಂಗ್ ಇಟ್ಕೋತೀವಿ ಅಂದ್ರೆ ಅದನ್ನ ನಾವು ಇಂಥ ಜಾಗಕ್ಕೆ ಇಂಥ ಬದುಕನ್ನ ನಾವು ಕೊಟ್ಟಿರ್ತೇವೆ, ಇದು ನಮ್ಮ ಉಚ್ಚುಗುರು, ಇದು ನಮ್ಮ ಕಪಿನಿ ಕುರಿ, ಇದು ನಮ್ಮ ಕೊನ್ನಾರೆ ಕುರಿದು ಅಂತೇಳಿ ಅದನ್ನು ಗುರುತಿಸಿ ಇದನ್ನು ಅವನು ಕೊಡಪ್ಪ ಅಂತೇಳಿ ಅದನ್ನು ಆ ರೈತನಿಗೆ ಕೊಡಿಸ್ತೀವಿ. ಅದೇನು 28 ಕುರಿ ಹೆಸರು ಹೇಳ್ತಿರಲ್ಲ, ಕಪ್ನಿ ಕುರಿ, ಕೊನ್ನಾರೆ ಕುರಿ, ಕಪ್ನಿ ಕುರಿ, ಕೊನ್ನಾರೆ ಕುರಿ, ಹುಚ್ಚು ಕುರಿ, ಸಿರಿ ಕುರಿ, ಒಟ್ನವನ್ ಕುರಿ, ಈಗ ಇವು ಇಷ್ಟು ಭಾಗ ಕೇಳಿದೆ. ಅದು ಕಪ್ನಿ ಕುರಿ ಅಂದ್ರೆ, ಕಪ್ನಿ ಕುರಿ ಅಂದರೆ ಅದು ಗಿಡ್ಡ ತಳಿ, ಅತೀ ಕುಳ್ಳಾಗಿರುತ್ತೆ ಸರ್, ಅಗಲ ಮಟ್ಟ ಬರುತ್ತೆ. ಅದು ಬಂಡೂರು ಕುರಿ ಅಲ್ವಾ? ಬಂಡೂರು ಕುರಿ ಪಿವರೇಟ್, ಅದು ಅದನ್ನೇ ಕ್ರಾಸ್ಗೆ ಒಂದನೇ ಒಂದು ಫಸ್ಟ್ ಆಗಿ. ಹುಚ್ಚುಗುರಿ ಇದು ಸೆಳೆಯಾಗಿ ಅರ್ಥವಾಗಿ ಆಯ ತಕ್ಕಂಡು ಉದ್ದಪ್ಪನ್ನ ತಕ್ಕಂಡು ಅದು ಯಾವತ್ತೂ ಕತ್ತ ಹಿಂಗೆ ಅಳ್ಳಾಡಿಸ್ತಾ ಇರುತ್ತೆ ಆಳ್ಕಂಡ್ರೆ, ಅದು ಉಚ್ಚುಗುರಿ ಅಂತ ಏನು ಕರೆದೇವೆ. ಸೀರೆ ಕುರಿ ಅಡಿ ಆಶ್ಗೆ ಕೆಚ್ಚಲನ್ನು ಎಮ್ಮೆ ಹಸು ಯಾವ ರೀತಿ ಮಾಡ್ತಿತ್ತು ಆ ರೀತಿ ಅದು ಕೆಚ್ಚಲು ಮಾಡುತ್ತೆ ಅಡೀಲಿ. ಅದು ವಾಲಾಡ್ಕೊಂಡು ನಡೆಗೆಯಲ್ಲಿ ಒಲೆತಾ ಇರ್ತದೆ, ಆ ಸೀರೆ ಕುರಿದು ಅಂತ ಕರಿತೀವಿ. ಒಟ್ನವನ್ ಕುರಿದು ಉದ್ಭುತವಾಗಿ ರಾಮ ಅಷ್ಟನ್ನು ಕಾಣ್ತಾ ಇರುತ್ತೆ, ಬೆನ್ನ ಮೇಲೆ ತೊಳೆದು ಬುಟ್ಟಾಗ ಪಳ ಪಳ ಪಳ ಪಳ ಪಳ ಅಂತ ಇರ್ತಾರೆ ರೇಷ್ಮೆ ಥರ, ಅದು ಒಟ್ನವನ್ ಕುರಿದು ಅಂತ ತಂಬಡಪ್ಪನವರು, ಈ ಮೂರನೇ ತಲೆ ತಂಬಡಪ್ಪ ಬಂಡೂರಿನವರು, ಅವ್ರ ಮಗನಿಗೆ ಹೇಳಿ ಅವರ ಆ ತಾತಪ್ಪಂತವು ನಾವು ಇದನ್ನೆಲ್ಲ ತಿಳ್ಕೊಂಡು ನಾವು ಅವರಲ್ಲಿ ಇದನ್ನ ಅಭಿವೃದ್ಧಿ. ಎಲ್ಲ ಬಂಡೂರು ಕುರಿಗಳೇ ಬಂಡೂರು, ಒಂದೊಂದಕ್ಕೆ ಒಂದೊಂದು ಹೆಸರು ಅಲ್ವಾ? ಏನಾದರೂ ನಾಟಿ ವೈದ್ಯ ಮಾಡ್ತೀರಾ ಕುರಿಗೆ? ನಾಟಿ ವೈದ್ಯ ಅಂದ್ರೆ ಅವಾಗ ನಾವು ಮಾಡ್ತಾ ಇದ್ದೋ, ನಾವು ಗಿಡಮೂಲಕ್ಕೆ ಹೋಯ್ತಾ ಇದ್ದೋ ಮಾದೇಶ್ವರಂ ಬೆಟ್ಟ ಸೈಡ್ಗೆ, ನೂರೊಂದು ಜಾತಿ ಚಕ್ಕೆ ಕೆತ್ತಿದ್ದು, ನೂರೊಂದು ಜಾತಿ ಚಕ್ಕೆ ತಂದು ಅದನ್ನ ಒಣಗಿಸಿ ಪುಡಿ ಮಾಡಿ ಅದನ್ನ ಧೂಳಿ ಮಾಡಿ ಒಂದು ಡಬ್ಬಿಗೆ ತುಂಬೋದು. ಹಸಿ ಕೊತ್ತಂಬರಿ, ಎಳ್ಳು, ಬೆಲ್ಲ, ತುಪ್ಪ, ಬೆಳ್ಳುಳ್ಳಿ, ಜೀರಿಗೆ, ಒಂದು ಮೆಣಸಿನಕಾಯಿ, ಇಷ್ಟೆಲ್ಲ ಹಾಕಿ ಅದನ್ನು ಹಿಡಿದು ಉಂಡೆ ಮಾಡಿ ಒಂದು ಹೊಸ ಮಾಡಿಕ್ಕೆ ಬಾಯಿ ಕಟ್ಟಾಕಿ ಅದನ್ನು ಒಳಗಡೆ ಮಡಿಕೊಳ್ಳೋದು. ಬೆಳಗಿನ ಹೊತ್ತು ಒಂದು ವಾರ ಅದರ ಆಳೊಟ್ಟಿಗೆ ಈ ಪಿಪಾಟಿ ಕೊಟ್ಟ ಅಂದರೆ ಒಳಗಡೆ ಇರುವಂಥ ರೋಗ ರುದ್ನಾದಿಗಳು ಎಲ್ಲನೂ ತೆಗೆದು ಉನ್ಮರ್ಮೆಯೆಲ್ಲನ್ನು ಈಚೆಗೆ ತೆಗೆದು ಕ್ಲೀನ್ ಮಾಡಿ ಅದನ್ನು ರಗ್ತ ಉದ್ಭುಷ್ಟವಾದಂಥ ಮಾಂಸ ಇದೆಲ್ಲ ಹೆಚ್ಚಿಗಂದು ರೋಮವೆಲ್ಲ ದಪ್ಪಳ ರೋಮ ಕೆಳಗಡೆ ಬಿದ್ದು ಹಸನ ಸಣ್ಣ ರೋಮ ಹುಟ್ಟಬೇಕು ಆ ರೀತಿ ಮಾಡಿ ಅದರ ಆರೋಗ್ಯನೇ ಕೆಡಿಸೋದಿಲ್ಲ, ಅದರ ಆರೋಗ್ಯ ಚಕ್ಕೆ ನೂರೊಂದು ಜಾತಿ ಚಕ್ಕೆ ಸಹ ಅದು ಎಲ್ಲಿ ಕೆತ್ತೀರ ಹೋಗಿ ಗಿಡದಲ್ಲಿ ಸಹ ಕಾಡ್ಗೋಬೇಕು ಗೊತ್ತಿರುತ್ತೆ ನಿಮ್ಗೆ ನೂರೊಂದು ಜಾತಿ ಚಕ್ಕೆ ಎಲ್ಲನೂ ಅದನ್ನೆಲ್ಲನೂ ನಾವು ಹಿರಿಕರು ನಮ್ಗೆಲ್ಲ ತೋರಿ ಅದನ್ನೆಲ್ಲ ಕೆತ್ತಾ ಇದ್ದ ಸಹ. ಇವಾಗೆಲ್ಲ ನಾಟಿ ಔಷಧಿಗೆ ಬಂದ್ಬಿಡ್ತು ಸಹ, ಅದಕ್ಕೆ ಇದರ ಈ ನಾಟಿ ಔಷಧಿ ಸ್ವಲ್ಪ ಮಾಡೋಕೆ ಬರ್ದೋದಕ್ಕೆ ಜನಗಳಿಗೆ ನೋಡಪ್ಪ ಈ ಗುಳಿಗೆ ಔಷಧಿ ಟಾನಿಕು ಇದನ್ನೇ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳಿ, ನಿಮಗೆ ಮಾಡೋಕೆ ಬರುವುದಿಲ್ಲ. ನೀವು ಬೇರೆಯವ್ರಿಗೆ ಹೇಳ್ಕೊಟ್ಟಿಲ್ವಾ? ನಾವು ಹೇಳ್ಕೊಡ್ತೀವಿ, ಹೇಳ್ಕೊಡ್ತೀವಿ ಅದನ್ನ ಇವ್ ಬಿಟ್ಟುಬಿಟ್ರು ಸಹ ಇವಾಗೆಲ್ಲ ಮಾಡೋದೆಲ್ಲನೂ ಅದು ಬಂದರೆ ಅದನ್ನು ಕರ್ಕೊಂಡು ಹೋಗಿ ತೋರಿ ಮಾಡ್ಕೊಡ್ತೀವಿ ಸರ್. ಅದನ್ನೇ ಮಸಾಲೆ ಏನಾದ್ರು ಹಾಕ್ತೀರಾ? ಹಾಂ ಸರ್, ಈ ನಾಟಿ ಕೋಳಿ ಸಾಂಬಾರು ಮಾಡಿ ಸರ್, ಈ ಸಣ್ಣ ಈರುಳ್ಳಿ ಕೊತ್ತಂಬರಿ ಇದೆಲ್ಲ ಹಾಕಿ ಮಾಡಿ ರಾತ್ರಿ ಟೈಮ್ ಅದೆಲ್ಲ ನಾಟಿ ಕೋಳಿ ಬೇಯಿಸಿ ಚೆಂದಾಗಿ ಆಡಿಸಿ ಅದನ್ನೆಲ್ಲ ಬೇಯಿಸಿ ಬಾಯಿ ಕಟ್ಟಾಕಿ ಉಚ್ಚಳ ಅದೆಲ್ಲ ಹಾಕಿ ಚೆಂದ ಮಳಚಿ ನೈಟ್ ಮಡಗಿದ್ವಿ ಸರ್. ಬೆಳಗ್ಗೆನಾಗ ಒಂದೊಂಚೂರು ಆ ಕುರಿಗಳಿಗೆ ಬುಟ್ಟಿ ಬುಟ್ಟಿ ಬಟ್ಲು ಕುಡಿಸ್ತಾರ ಭಾರಿ ಇಚ್ಛೆಯಾಗಿ ನೆಕ್ಕಂದು ಚೆಂದಾಗಿ ಎಲ್ಲೇ ಕಾಡು ಮೇಲೆ ಬಿಟ್ಟರು ಮೇವು ಚೆನ್ನಾಗಿ ಕಿತ್ಕ ತಿನ್ಕೊಂಡು ಭಾರಿ ಚೆನ್ನಾಗಿ ಬರ್ತವ ಸರ್. ಇನ್ನೇನಾದ್ರು ಹೇಳೋಕ್ಕಿದೆಯಾ? ನಾಟಿ ಕೋಳಿ ಸಾರು ಕುಡಿಸೋದು, ನಾಟಿ ಕೋಳಿ ಸಾರು ಕುಡಿಸೋದು, ನಾಟಿ ಕೋಳಿ ಸಾರಿಗೆ ಅದನ್ನು ಮೂಳೆಯೆಲ್ಲ ತೆಗೆದು ಹೊರಗಡೆ ಹಾಕ್ಬಿಟ್ಟು ಚೆಂದಾಗಿ ಅದನ್ನು ಆಡಿಸಿ ರಸನ ಅದನ್ನು ಚೆನ್ನಾಗಿ ಕುದಿಸಿ ತುಪ್ಪ ಹಾಕಿ ಕ್ಲೀನಾಗಿ ಒಳ್ಳೆಣ್ಣೆ ಬಿಟ್ಟು ಅದನ್ನು ಬಾಯಿ ಕಟ್ ಹಾಕಿ ಮಡಗಿಬಿಟ್ಟು ಒಂದೊಂದು ಕುರಿಗೆ ಒಂದೊಂದು ಬೋಶಿ ಒಂದೊಂದು ಓಳು ಇಷ್ಟು ಕುಡಿಸ್ಕೊಬಂದರೆ ಯಾವ ಅದರ ಬುಂಡೆ ಇರುವವ್ರ ಗಂಟ್ಲು ಅದರಲ್ಲಿ ಕಾಯಿಲೆ ಅಂತಕ್ಕದ್ದು ಉತ್ಪತ್ತಿ ಆಗೋದಿಲ್ಲ ಸರ್. ಹೌದು ಸರ್, ಕೋಳಿ ರಸದಲ್ಲಿ ನೋಡಿದ್ರ ಆದರೆ ಕುರಿ ಪಾಪ ಸಸ್ಯಹಾರಿ ಪ್ರಾಣಿ, ಅದನ್ನು ಮಾಂಸಾಹಾರಿ ಮಾಡಿಬಿಟ್ಟಿದ್ರಿ. ಬಸ್ಸಾರು ಏನಾರು ಕುಡಿಸ್ತೀರಾ? ಹುಳ್ಳಿ ಹುಳ್ಳಿ ಸಾಂಬಾರ್ಲು ಮಾಡ್ಬೋದು ಸರ್. ಹಂಗೆ ಹೆಂಗೆ ಮಾಡ್ತೀರಾ ಹೇಳಿ ಹೊಸೆ? ಹುಳ್ಳಿ ಸಾಂಬಾರು ಮಾಡಿದ್ರೆ ಸರ್ ಹುಳ್ಳಿ ಖಾರ ಜಾಸ್ತಿ ಹಾಕಿ ಈರುಳ್ಳಿ ಹಾಕಿ ಎಲ್ಲನೂ ಚೆಂದ ಮಾಡಿ ಬೇಯಿಸಿ ಅದ ಚೆಂದಾಗಿ ಅದು ಹುಳ್ಳಿ ಸಾರು ಕೊಟ್ಟರು ಅವು ಭಾರಿ ಹೆಚ್ಚಾಗಿ ತಿಂದು ಬಾಯಿಗೆ ಸಪ್ಪಿಡ್ದೋಗಿದ್ರೆ ಸರ್ ಅದು ಮೇದು ಅವು ಚೆಂದಾಗಿ ದಪ್ಪ ಹಾಕ ಭಾರಿ ಅನುಕೂಲ ಆಯ್ತು ಸರ್. ಈ ಕೋಳಿ ಸಾರು ಹುಳ್ಳಿ ಸಾರು ಎರಡರಿಂದ ಅದು ಯಾವ ಅಂಶ ಬೇಕಿಲ್ಲ ಸರ್, ಅವೆರಡು ಕೊಟ್ರೆ ಆರು ತಿಂಗಳಿಗೆ ಒಂದೊಂದು ಸತಿ ಒಂದು ಸಾರಿ ಕೋಳಿ ಸಾರು ಮಾಡಿಕೊಡೋದು, ಒಂದು ಸಾರಿ ಹುಳ್ಳಿ ಸಾರು ಮಾಡಿಕೊಡೋದು, ಈ ರೀತಿ ಮಾಡಿದ್ರೆ ಆರು ತಿಂಗಳಿಗೂ ಒಂದು ಸರಿ ಸರ್ ಯಾವ ಔಷಧಿ ಬೇಕಿಲ್ಲ ಸರ್, ಅದಷ್ಟರಲ್ಲೇ ಚೆಂದ ಬೆಳೀತವೆ ಸರ್. ಹೇಳಿ ಹೀರೇಗೌಡ್ರ. ಸರಿ ಸರ್, ಹುಳ್ಳಿ ಸಾರಿಗೆ ಇನ್ನೇನಾರು ಹಾಕ್ಬೇಕಾ? ಹುಳ್ಳಿ ಸಾರಿಗೆ ಇನ್ನೇನು ಹಾಕ್ಬೇಕಾಗಿಲ್ಲ ಸರ್. ಅದು ಹುಳ್ಳಿ ಸಾರು ಶಾತಿ ಮಳೆ ತಿಂಗ ಮುಂಗಾರಿನಲ್ಲಿ ಉಂಡೆ ಮಧ್ಯಮ ಜನವರಿ ತಿಂಗಳಲ್ಲಿ ಮಾಂಸ ಸಾರು ಈ ಮೂರು ಐಟಮ್ ಮಾಡ್ಕಂದ್ರೆ ಹುಳ್ಳಿ ಸಾರು ಯಾವಾಗ ಕುಡಿಸ್ಬೇಕು? ಇದ್ರ ಮುಂಗಾರು ಟೈಮ್ ಅಲ್ಲ ಸರ್. ಹೌದಾ? ಮುಂಗಾರು ಟೈಮ್. ಉಂಡೆ ಯಾವಾಗ? ಉಂಡೆ ಜೂನ್ ತಿಂಗ. ಹೌದಾ? ಸಾತಿ ಮಳೆ ಬರುತ್ತೆ ನೋಡಿ, ಮಳೆ ವಿಪರೀತ ಆಗುತ್ತಲ್ಲ ಆವಾಗ. ಅದು ಆವಾಗ ಏನು ಮಾಡುತ್ತೆ ಅಂದರೆ ಮಣ್ಣು ತಿನ್ನೋಕೆ ಎರಗೋಕೆ ಹೋಗುತ್ತೆ, ಬಾಯಿ ಸಪ್ಪೆ ಬಂದು ಆವಾಗ ಉಂಡೆ ಕೊಟ್ಬಿಟ್ರೆ ಅದು ಮಣ್ಣ ಬಿಟ್ಬಿಡುತ್ತೆ, ಮಣ್ಣ ಬಿಟ್ಬಿಟ್ಟು ನೆಲ ತಡಿಕೊಂಡು ಮೇವು ಎಲ್ಲಿಲ್ಲದೆ ಆ ಕಡ್ಡಿನ ಕಟ್ ಮಾಡ್ಕೊಂಡು ತಿನ್ನುವಷ್ಟು ಪವರ್ ಮಾಡ್ತಾ ಇರುತ್ತೆ ಸರ್. ಅದು ಏನೇನು ತಿನ್ನುತ್ತೆ ಕುರಿ, ಲೆಕ್ಕ ಹಾಕಿದಿರಾ? ಕುರಿ ಅದಕ್ಕೆ ಏನು ಹುಲ್ಲು, ಯಾವ ಜಾತಿ ಹುಲ್ಲು ಬೇಕು, 9 ಜಾತಿ ಹುಲ್ಲಲ್ಲಿ ಅದನ್ನ ತಿನ್ನುತ್ತೆ. ಹೇಳಿ ಯಾವ್ಯಾವ್ದು ಜಾತಿ ಹುಲ್ಲು? ಗರ್ಕೆ, ಅಕ್ಕುಲ್ಲು, ಕೊನ್ನಾರೆ, ಕನ್ನರಪ್ಪೆ, ಗೊಂಡೆ ಸೊಪ್ಪು, ಹುಳ್ಳಿ, ಇದನ್ನೆಲ್ಲ ತಿನ್ನುತ್ತೆ ಸರ್ ಚೆನ್ನಾಗಿ. ಅಪ್ಷಣವು, ಚಂಬೆ, ಇದನ್ನೆಲ್ಲನೂ ಅದಕ್ಕಾಗುವಂತ ವಸ್ತು ಅದು ಸರ್. ಆಯ್ತು ಹೇಳಿ ಇನ್ನೇನೇನು ತಿಂತದೆ ಅಂತ. ಇನ್ನು ಇದಾಯ್ತು ಆಮೇಲೆ ಅದಕ್ಕೆ ಫಸ್ಟು ಮುಂಗಾರಲ್ಲಿ ಹಳ್ಳಿ ಸೊಪ್ಪು, ಮಧ್ಯದಲ್ಲಿ ಹಾಲು ಸೊಪ್ಪು, ಅದ ಬಿಟ್ಟು ಹತ್ತಿ ಸೊಪ್ಪು, ಇಷ್ಟನ್ನ ಅಚ್ಚೆ ಸೊಪ್ಪು, ಇದನ್ನೆಲ್ಲ ಕಟ್ಕೊಂಡು ಅದಕ್ಕೆ ಒಂದೊಂದು ಕಂತೆ ಕಟ್ಟಿಗೆ ಸಾಕು. ಕಟ್ಟಿಗಂದರೆ ಅದು ಉದ್ಭುಷ್ಟವಾಗಿ ಚೆಂದಾಗಿ ಯಾವತ್ತು ಆರೋಗ್ಯವಾಗಿ ಮಿಂಚ್ಕೊಂಡು ಮನಸ್ಸಿನ ರೈತನ ಜೊತೆಯಲ್ಲಿ ಅವನ ಅಜ್ಜೆ ಹಿಡ್ಕೊಂಡು ಮಾತಾಡ್ಕೊ ಬರ್ತಾ ಇರುತ್ತೆ ಸರ್. ಅದು ಹೇಳಿ ಸರ್, ಕುರಿಯಿಂದ ಓಡಾಡಿದಿರಲ್ಲ, ಏನೇನು ಸೊಪ್ಪು ತಿಂತದ ಕುರಿ? ಚಂಬ ಸೊಪ್ಪು, ಸಣಮನ್ ಸೊಪ್ಪು, ಅಲಸಂದ ಸೊಪ್ಪು, ಹುಳ್ಳಿ ಸೊಪ್ಪು, ಹತ್ತಿ ಸೊಪ್ಪು, ಹಳ್ಳಿ ಸೊಪ್ಪು, ಎಳ್ಳು ಸೊಪ್ಪು, ಎಳ್ಳು ಸೊಪ್ಪು ಎಲ್ಲನೂ, ತರಾವರಿ ಸೊಪ್ಪು, ನಮ್ಮ ಭೂಲೋಕದಲ್ಲಿ ಯಾವ್ಯಾವ ಸೊಪ್ಪದ ಎಲ್ಲನೂ ತಿಂದು ಮೇಯಕ್ ಬಿಟ್ರೆ ಅಪ್ಪ ಭಾರಿ ಚೆನ್ನಾಗಿ ಬರ್ತಪ್ಪ. ಅಲ್ಲ ಕುರಿನೂ ಎಲ್ಲ ತಿಂತದೆ. ಹಾಂ ಸರ್. ಆದ್ರೆ ಆಡಿಗೆ ಮಾತ್ರ ಆಡು ಮುಟ್ಟದ ಸೊಪ್ಪಿಲ್ಲ, ಎಲ್ಲ ತಿಂತದೆ ಆಡು ಅಂತಾರಲ್ಲ ಪಾಪ, ಕುರಿ ಯಾಕೆ ಹೇಳೋದಿಲ್ಲ ಅದನ್ನ? ಅದು ಆಡು ಸೊಪ್ಪು ಮೇ ಜಾಸ್ತಿ ಸರ್, ಹುಲ್ ಮೇಲ ಸೊಪ್ಪನೇ ತಡ್ಕತ್ತೆ ಸರ್ ಅದು. ಇದೇನಂತಾರ ಆಳಬ್ರು, ಹುಲಿ ಸಿಂಹ ಮಾಂಸ ತಿಂತ ಹುಲಿ ಮೇಲೆ ಅಂತಾರಲ್ಲ ಸರ್, ಅವಕ್ಕೆ ಅಬ್ರ ಬಾಯಿ ಏನು ಇಚ್ಚಿರ್ತದ ದೇವ್ರ ಸೃಷ್ಟಿ ಸರ್. ಅದು ಆಡು ಸೊಪ್ಪು ಮೇಯ್ಬೇಕು ಅಂತ ಅದು ಬೇಕಾದ ಸೊಪ್ಪು ತಡಿಕ ಆ ಸೊಪ್ಪು ತಿಂತಿರ್ತ ಸರ್. ಕುರಿ ಹುಲ್ ಮೇಯ್ಬೇಕು, ಅದಕ್ಕೆ ಬೇಕಾದಂಥ ಸೊಪ್ಪು ಮೇಯ್ಬೇಕು ಅಂದ್ಬಿಟ್ಟು ಆ ತಡಿಕ ತಿಂತಿರ್ತ ಸರ್. ಅದಕ್ಕೆ ಕಾಡಕ್ಕೆ ಬಿಟ್ರೆ ಅವ್ರು ಇಷ್ಟ ಬಂದದ್ ಮೇಯ್ಕೊಂಡು ಬಾರಿ ಚೆನ್ನಾಗಿ ಬೆಳೀತವ ಸರ್ ಮನೇಲಿ ಕಟ್ಟಿ ಮೇಯ್ಸಕ್ಕಿಂತ. ಅಂದರೆ ಆಡ್ತಾರ ಕುರಿ ಸೊಪ್ಪು ಮೇಯಲ್ಲ? ಹಾಂ ಜಾಸ್ತಿ ಸೊಪ್ಪು ಮೇಯಲ್ಲ ಸರ್, ಇದೊಂದು 2-3 ಥರ ಸೊಪ್ಪು ಮೇಯ್ತ ಸರ್ ಕುರಿ. ಹೌದಾ? ಹ್ಞೂ. ಹಳ್ಳಿ ಸೊಪ್ಪು, ಹುಚ್ಚಳ ಸೊಪ್ಪು, ಚಂಬ ಸೊಪ್ಪು, ಸಣಮನ್ ಸೊಪ್ಪು, ಅಲಸಂದ ಸೊಪ್ಪು. ಅಂದರೆ ಆಡು ತಿನ್ನೋದು ಕುರಿ ತಿನ್ನಲ್ವಾ? ಎಲ್ಲ ತಿಂತವ ಸರ್, ಬೇಕು ಬೇಕಾದ ಅದಕ್ಕೆ ಯಾವ್ದು ಬೇಕು ಅದು ತಿಂತವ ಸರ್, ಇದು ಅದು ಅಂತ ಏನಿಲ್ಲ. ಹೌದಾ? ಹಾಂ ಸರ್. ಸರಿ, ಈಗ ಕುರಿ ನೀವು ಹೇಳೋದು ಕಾಲಾಡಿಸ್ಬೇಕು, ಹೊರಗಡೆ ಎಲ್ಲ ಮೇಯಿಸ್ಕೊ ಬರ್ಬೇಕು. ಹಾಂ ಸರ್. ನಾಟಿ ಔಷಧಿ ಇನ್ನೂ ಏನಾದ್ರು ಮಾಡ್ತೀರಾ ಕುರಿಗೆ? ನಾಟಿ ಔಷಧಿ ಏನಿಲ್ಲ ಸರ್, ಬೇರೆ ಸರ್ ನಾವು ಮಾಡೋದು. ಹೌದಾ? ಹ್ಞೂ ಸರ್. ಇನ್ಯಾವ್ದಾರ ನೆನಪಿಗೆ ಬರ್ತದ ನಾಟಿ ಔಷಧಿ ನೀವು ಮಾಡೋದು ಕುರಿಗೆ? ಇಲ್ಲ ಸರ್. ಅಷ್ಟೇ? ಹಾಂ. ಇಷ್ಟು ಮಾಡಿದ್ರೆ ಸಾಕು, ಚೆಂದಾಗಿ ಬರ್ತದೆ, ಮೈಕಟ್ ಚೆನ್ನಾಗಿ ಬರುತ್ತೆ. ಹೌದಾ? ಓಕೆ. ಈಗೇನು ನೀವು ಬಂಡೂರು ಕುರಿ ಸಾಕುವವರಿಗೆ ಕುರಿ ಕರ್ನಲ್ಲು, ಕುರಿ ಚಾಂಪಿಯನ್ ಅಂತೆಲ್ಲ ಕರೀತಾರಂತೆಲ್ಲ ಸಂತೆನಲ್ಲಿ, ಏನಂಗಂದ್ರೆ ಅದನ್ನು ಇದೇ ಕುರಿ ನಮ್ಮ ಕುರಿ ಅಂತೇಳಿ ಅದನ್ನು ಕುದಿಲಿನ ಮಟ್ಟ ನೋಡಿ, ಅದರ ಚೆಕ್ ಬಂದ್ ನೋಡಿ, ಅದರ ಆಯಮಾನ ನೋಡಿ, ನಡುವ ಬೆಡಗು ನೋಡಿ, ಅಡಿ ಮುದ್ರೆ ನೋಡಿ, ಈ ತಕ್ಕಪ್ಪ ಇದೆ ನಮ್ಮ ಬಂಡೂರು ಕುರಿ ಅಂತೇಳಿ ಗುರುತಿಸ್ಕೊಡ್ತೀವಿ ಸರ್. ಅದಕ್ಕೆ ಕರ್ನಲ್ ಅನ್ಬೇಕಾ ನಿಮಗೆ? ಚಾಂಪಿಯನ್ ಅಂದ್ರೇನು? ಚಾಂಪಿಯನ್ ಅಂದರೂ ಅದೇನೆ, ಕರ್ನಲ್ಲು ಅಂದರೆ ಅದೇನೆ. ಹೌದಾ? ನಿಮ್ಗೇನಂತ ಕರೀತಾರೆ? ನಾನು ಸರ್ ಸಾಮಾನ್ಯದ ಮನಸ್ಸೇ, ಇಲ್ಲೇ ಕೂಲಿ ಮಾಡ್ತಿದ್ದ ಮನುಷ್ಯ. ಆದ್ರೆ ಈ ಕುರಿ ಆಸಕ್ತಿಯಿಂದ ನಾನು ಅಲ್ಲಲ್ಲಲ್ಲಿ ಎಲ್ಲ ಕಡೆ ಹೋಗಿ ನೋಡಿ, ಇವಿ ಆಗಿದಾವ ಅವಿ ಆಗಿದಾವ ಅಂದ್ಬಿಟ್ಟು ನೋಡಿ ನಾ ತಕ್ಕ ಮೇಯಿಸೋದ್ರಿಂದ ನಮ್ಗೊಂದೊಂದು ಮರಿ ತಕ್ಕೊಡಪ್ಪ ಚೆನ್ನಾಗಿರೋದ ಅಂದ್ಬಿಟ್ಟು ಕರ್ಕೋದ್ರೆ ಸರ್, ಈ ಬೊಪ್ಪಣ್ಪುರದ ಸೈಡು, ಮಳವಳ್ಳಿ ಸೈಡ್ ಎಲ್ಲೇ ಹೋದ್ರು ಓ ಡಣಕ್ಪುರದ ಕೆಂಪಣ್ಣ ಬಂದ್ರಕ್ಕ, ಅವ್ರಿಗೇನು ನಾವು ಹೇಳಗಿಲ್ಲ, ಅವ್ರು ಭಾರಿ ಚಾಂಪಿಯನು, ನಿನಗೆ ಗೊತ್ತಿಲ್ವಾ ಅದು ಏನೋ ಕೊಡೋಣ, ಈಜ್ ಕೊಡೋಣ, ಅದು ಯಾಕೆ ಕುರಿ ಅದ ಗೊತ್ತಣ್ಣ ಅನ್ನೋದು. ಅಪ್ಪೋ ಏಳು ಸ್ವಾಮಿ ನಮಗೇನು ಗೊತ್ತು ಅಂದ್ರೆ ನಾ ಬಂದ್ರ ಅಯ್ಯ ನಿನಗೆ ಎಲ್ಲ ಗೊತ್ತುಕೊಂಡು ಭಾರಿ ತಿಳ್ಕೊಂಡೆ. ಈಗ ಕೆಂಪರಾಜ್ ಅಣ್ಣ ಕುರಿ ಚಾಂಪಿಯನ್, ಕುರಿ ಕೆಂಪಣ್ಣ ಅಂತ ಈ ಮಾತಾಡಿಗೌಡರು ಕುರಿ ಕರ್ನಲ್ಲು ಅಲ್ಲಿ ಮಿಲಿಟ್ರಿನಲ್ಲಿ ಇರ್ತಾರೆ ಕರ್ನಲ್ಗಳು. ಹಾಂ, ಈಗ ನೋಡಿ ಇಲ್ಲೇ ನಮ್ಮ ಸುತ್ತಮುತ್ತಾನೆ ಕರ್ನಲ್ಗಳು ಓಡಾಡ್ತಾವ್ರೆ. ಹಾಂ, ಈಗ ನೀವಿಬ್ರು ಒಟ್ಟಿಗೆ ಹೋಗೋದಿಲ್ವೇ ಕುರಿ ಆಯ್ಕೆ ಮಾಡೋಕ್ಕೆ? ಹೋಗ್ತೀವಿ ಸರ್, ಹೋಗ್ತೀವಿ ಹೋಯ್ತೀವಿ ಸರ್. ಕರ್ನಲ್ಲು ಚಾಂಪಿಯನ್ ಒಟ್ಟಿಗೆ ಸರ್. ಯಾವ್ದಾರ ಒಂದು ಒಳ್ಳೆ ಕುರಿ ತಕ ಬರ್ಬೇಕು, ಒಳ್ಳೆ ಟಗರ್ ತಕ ಬರ್ಬೇಕು, ಯಾರಿಗಾರು ನಾವು ಬೇಕಾದವ್ರು ಬಂದು ಒಂಚೂರು ಭಯ ಆಯ್ಲಿ ಅಂತ ಕರೆದ್ರ ನಮ್ಮ ಹಿರೇಗೌಡವ್ರು ಅವ್ರನ್ನ ಕರ್ಕವಾಗಂ ತಾಡಪ್ಪ ಇಲ್ಲಿ ಎಲ್ಲರೂ. ಈಗ ನೀವು ಅವ್ರಿಗೆ ಖರೀದಿ ಮಾಡಿಕೊಟ್ಟಿದ್ದಕ್ಕೆ ದುಡ್ಡು ಇಸ್ಕೊಂತೀರಾ? ಇಲ್ಲ ಸರ್. ಇಲ್ಲ ಸರ್. ಇಲ್ವೇ? ಇಸ್ಕೊಳ್ಳಿ. ಮತ್ತೆ ಸುಮ್ಮನೆ ಕೂತೀರಿ ಅವರಿಂದ? ಅದನ್ನು ಬೆಳವಣಿಗೆ ಮಾಡಬೇಕು ಅನ್ನುವುದೊಂದು ಆಸರತ್ರ ಇದರಿಂದ ನಾವು ರೈತರಿಗೆ ಅದನ್ನು ತಿದ್ದುಪಡಿ ಮಾಡಿ ಅದನ್ನು ಶುದ್ಧಪಡಿಸಿ ಒಳ್ಳೆ ಗುರುತಿಸಬೇಕು ಅಂತೇಳಿ ನಾವು ಹೋಗ್ತೀವಿ ಸರ್. ನಿಮ್ಮ ಕೆಲಸ ಎಲ್ಲ ಬಿಟ್ಬಿಟ್ಟು ಹೋದ್ರೆ? ನಮ್ಮ ಕೆಲಸ ಎಲ್ಲ ಬಿಟ್ಬಿಟ್ಟು ಹೋದರೂ ಅದನ್ನು ಮಾಡ್ತೀವಿ ಸರ್. ನಾನು 50 ವರ್ಷದಿಂದ ಅದೇ ಕೆಲಸ ಸರ್ ನಾನು. ಹೌದಾ? ನಾನು ಏನೂ ಮಾಡ್ಕೊಂಡಿಲ್ಲ ಸರ್. ನಾನು ಮಾತ್ರ ನನಗಾಗಿ ಅಂತ ನಾನು ಆ ಥರ ಮಾಡಬೇಕು ಅಂದಿದ್ರೆ ಸರ್ ನಾನು ದೊಡ್ಡ ಶಾಖ ಆಗುವಷ್ಟು ಮಾಡಿಬಿಡೋನು ಸರ್. ನನ್ನ ಹತ್ರಕ್ಕೆ ಎಲ್ಲ ಜನಾಂಗು ಎಲ್ಲಿದ್ದೆಯಪ್ಪ ಅಂತ ಬಂದು ತಡಕ್ತಿದ್ರು. ಒಂದು ಗ್ರಾಮಕ್ಕೆ 5 ಮೆರವಣಿಗೆ 6 ಮೆರವಣಿಗೆ ಮಾಡಿಸ್ತಿದ್ದಿ, ಊಟ ಹಾಕಿಸ್ತಿದ್ದಿ, ಇದನ್ನೆಲ್ಲ ಮಾಡ್ತಿದ್ದಿ. ಅವರಿಂದ ಅವ್ರಿಗೆ ಗುರುತಿಸ್ತಿದ್ದಿ, ನೋಡಿ ಇದೇ ನಮ್ಮ ಜಾಗದವರು, ಇದು ಇಂಥ ಗ್ರಾಮದವರು, ಇದು ಇಂಥ ಊರ್ನವರು ಅಂತೇಳಿ ಅವ್ರಿಗೆಲ್ಲ ಭೇಟಿ ಮಾಡಿಕೊಡ್ತಿದ್ದಿ. ಭೇಟಿ ಮಾಡಿ ಅವ್ರ ಕೈ ಕೈ ಹಿಡಿಸಿ ಆ ಊರಿಗೆಲ್ಲ ಕರ್ಕೊಂಡು ಹೋಗಿ ಆ ಊರನ್ನೆಲ್ಲ ಗುರುತಿಸಿ ಇದನ್ನೆಲ್ಲ ಬಂಡೂರು ಕುರಿ ಇಂತಿಂಥ ಜಾಗದಲ್ಲಿ ಅದೇ ಅಂತೇಳಿ ಸೇವೆ ಮಾಡೋ ಉದ್ದೇಶ ನಿಮ್ಮ. ಹಾಂ, ಸೇವೆ ಮಾಡಿ ಹೆಚ್ಚೆಚ್ಚು ಮಾಡಿ, ಪ್ರಪಂಚ ಎಲ್ಲ ಬಂಡೂರು ಕುರಿ ಸಾಕ್ಲಿ ಅಂತ. ಹೌದು ಸರ್, ಅಲ್ವೇ, ಪ್ರತಿ ಎಲ್ಲಿ ನೋಡಿದ್ರು ಅದೇ ಅದೇ ಕಾಣಬೇಕು, ಬಂಡೂರು ಕುರಿ, ಬಂಡೂರು ಕುರಿ ತಲೆನೇ ಕಾಣಬೇಕು. ಇವಾಗ ಸಾರ್ 10 ವರ್ಷದಲ್ಲಿ ಮಾಡಿದ್ದು ನಮ್ಮ ಸಾರ್ನವು ಮಾಡಿರ್ತಲೆ, ಇವಾಗ 2 ಲಕ್ಷ ಹುಡುಗರು ಕುರಿ ಸಾಕ್ತಾ ಕುರಿ ಸಾಕಾಣಿಕೆ ಮಾಡ್ತಾವ್ರೆ. ಒಂದೊಂದು ತಗರ 1 ಲಕ್ಷದಿಂದ ಮಾಡ್ತಾ ಇದ್ದಾರೆ ಸರ್. 50,000 ಲಾಸ್ಟ್ ವ್ಯಾಪಾರ, ಸೆಕೆಂಡ್ ಅಂದರೆ 40, 58 ಅಂದರೆ 1,10,000, 1,20, 1,30, 2,00,000 ಮಾರಿದ್ದಾನೆ ಸರ್ ನನ್ನ ಸ್ನೇಹಿತ. ನಿಮಗೇನು ಅನುಕೂಲ ಆಗಿದೆ ಕೆಂಪರಾಜ್ ಅವರೇ? ಈ ಕುರಿ ಸಾಕತ್ಲೆ ಭಾರಿ, 3 ಕುರಿಯಿಂದ ಶುರು ಮಾಡಿದ್ದು. ಒಂದು ಕುರಿ ಸರ್, ಒಂದು ಕುರಿಲಿ ಅದು 20-50 ಕುರಿ ಗಂಟು ಆದವು ಸರ್. ಈಗ ಎಷ್ಟು ಕುರಿ ಇದೆ ಬಂಡೂರು? ಈಗ ನಮ್ಮ ತಾಯಿ ತೀರಾಬಿಟ್ರು ಸರ್. ಆಮೇಲೆ ಮೊದಲು 1/2 ಡ್ರೈಯರ್ ಇತ್ತು, 1/2 ಇದಿತ್ತು ಸರ್, ಇದಿತ್ತು ಸರ್, ನೀರಾವರಿ ಇತ್ತು ಸರ್. ಈಗ ಎಲ್ಲ ಕಡೆ ನೀರಾವರಿ ಆಗೋಯ್ತು ಸರ್. ಈಗ ನಮ್ಮ ತಾಯಿ ತೀರೋಯ್ತಲಿ, ಈಗ ನಾ ಕೂಲಿ ಮಾಡ್ತಿದ್ದು, ನಾನು ಕಸ ಬಿಟ್ಟಿಲ್ಲ ಸರ್. ಒಬ್ಬರು ಮನೇಲಿ ಕೆಲಸ ಮಾಡ್ಕೈದ್ನಲ್ಲ, ಅವರು ನಾ ಇರಂಗಂಟ ನೀ ಬರಲೇಬೇಕಪ್ಪ, ಯಾವ್ದು ಕಣ್ಕೋ ತಪ್ಪಿಸ್ಕೊಬೇಡ ಅಂತ. ಈ ಕುರಿ ಎಷ್ಟಿದೆ ನಿಮ್ದು ಹೇಳಿ? ಒಂದು 15 ಕುರಿ ಅವ ಸರ್. ಈಗ ಈಗಲೂ ಇಟ್ಕೊಂಡು 15 ಕುರಿ ಟಾಪ್ 1 ಕುರಿ ಅವ ಸರ್. ಟಗರು ಇದೆ? ಟಗರು ಇದೆ ಸರ್. ಅದೇನು ಬೇರೆಯವ್ರು ಟಾಪ್ 1 ಸಾಕಲ್ವಾ? ಅಷ್ಟು ಗೊತ್ತಾಗಲ್ಲ ಸರ್, ಅಷ್ಟು ಗೊತ್ತಾಗಲ್ಲ ಸರ್, ಎಲ್ಲರೂ ಗೊತ್ತಾಗಲ್ಲ ಇದ್ರಿ ಸರ್. ಟಾಪ್ ಒನ್ ಅಂದ್ರ ನಂಬರ್ ಒನ್ ಕುರಿಗೆ ನಂಬರ್ ಒಂದ ಟಗರ್ ತಗೊಬಂದು ಅದ ತಳಿ ಮಾಡ್ಕ ಸಾಕಿದ್ರ ಒಳ್ಳೆ ಫಲ ತಗೋಬಹುದು ಸರ್. ನಿಮ್ ತಾವ್ ಎಷ್ಟು ಕುರಿ ಅದೆ ಸರ್? ನಮ್ದು ಕರ್ನಲ್ ಅವರು ಒಂದ್ 10 ಕುರಿ ಅದೆ, ನಮ್ಮ ಅಣ್ಣವ್ರ ಮನೇಲಿ ಬಿಟ್ಟಿದೀನಿ ಬಂಡೂರ್ನಲ್ಲಿ. ಅದೇ ನಿಮ್ದು ಟಾಪ್ ಒನ್? ನಮ್ ಸರ್ಕಲ್ ಯಾವ್ದಲ್ ಸರ್? ಇವಾಗ ಸರ್ ಈ ನಾನು 9-10 ವರ್ಷ ನನಗೆ ತುಂಬ್ತಾ ಇತ್ತು ಸರ್ ಏಜು. ಒಬ್ಬ ನಾಗಯ್ಯ ಅಂತ ಇದ್ದ, ಆಳಮ್ಮನ ನಾಗಯ್ಯ ಅಂತ, ಅಣಸಾಲೆ ಅಂತ, ಅಣಸಾಲೆಯಲ್ಲಿ ಆ ವೈನ್ ಒಂದಿಗೆ ಕೂತ್ಕೊಂಡು ಒಂದು ಗೊಬ್ಬಳಿ ಮರದಡಿಲಿ ಗೊಬ್ಬಳಿ ಸೊಪ್ಪು ಕಡಿಲ ಅಂದ. ಗೊಬ್ಬಳಿ ಸೊಪ್ಪ ಕಡ್ದು ಇಳಿದ್ಬಿಟ್ಟು, ಯಾವ ನಿನಗೇನು ಗೊತ್ತು, ನಿನಗೇನು ಗೊತ್ತು ಅಂತಿದ್ದಿಲ್ಲ, ಏನೇ ಹಿಂಗಂತಿದ್ದಿಲ್ಲ, ನೀನು ಯಾಕಯ್ಯ ನಾಗಯ್ಯ ಹಿಂಗಂದಿ ನನ್ನ ನಡೆ ನಾಳೆಗೆ ಕಿರ್ಗಾವ್ ಶಾಂತಿಗೆ ಹೋಗಮ್ಮ, ನನಗೆ ಒಂದು ಮರಿ ತಕ್ಕಬೇಕು ಅಂದ್ಬಿಟ್ಟು ಹೇಳಿ ಅವನು ನಾನಿಬ್ಬರು ಬಂದು 35 ರೂಪಾಯಿಗೊಂದ ಕೊನ್ನಾರೆ ಕುರಿದೊಂದು ಅವಳಿ ಮರಿ ಕುರಿ ತಕ್ಕಂದು 45 ರಾಶಿ ಮಾಡಿದ್ದೆ ಸ. ಬರೀ ಅವಳಿನೇ ಎಲ್ಲ, ಒಂದು ಗೇಣುದ್ದ ಕೊಳ್ಮೇಲೆ ಮೂತಿ ಕಿರಣ್ ಮೂತಿಯಾಗೆ 45 ರಾಶು. ಅವತ್ತಿನ ದಿನ ಫಸ್ಟು ಸ್ಟಾರ್ಟಿಂಗಲ್ಲಿ 500 ರೂಪಾಯಿ ಬೆಲೆಗೆ ಏರ್ತು. 500 ರೂಪಾಯಿ ಬೆಲೆಗೆ, 500 ರೂಪಾಯಿ ಬೆಲೆಗೆ ಏರಿದ್ಮೇಲೆ ಆಮೇಲೆ ಬತ್ತ 1,200, 300, 400 ಈ ರೀತಿ ಮಾರ್ಕೆಟಿಂಗು ನಮ್ಮಲ್ಲಿ ನಡುಕೆರಗಿತು. ಈರ ಎಲ್ಲಿದ್ದನು ಅಂತ ನಮ್ಮನ್ನ ಆವಾಗ ಗುರ್ತಿಸೋಕೆರಗಿದ್ರು. ಗುರ್ತಿಸಿದ ಮೇಲೆ ಎಲ್ಲ ಕಡೆನೂ ನನ್ನನ್ನು ಆ ಕುರಿ ಕರ್ನಲ್ಲು ಅಂತೇಳಿ ನಮ್ಮನ್ನು ಕರ್ಕಂದ್ರು ಸರ್. ಅವನ್ ಬಿಟ್ಟ ಮೇಲೆ ಗುರ್ತಿಸೋದಕ್ಕೆ ಇನ್ಯಾವನು ಗುರ್ಸ್ಕೊಡೋದಿಲ್ಲ, ಅವನ್ನೇ ಹಿಡೀರಿ ಅಂತೇಳಿ ಆ ಜಿನಾಬರು. ಚೆನ್ನಾಗಿದ್ದಾರೆ ನಿಮ್ಮ ಥರ ಈಗ ಕರ್ನಲ್ಗಳು, ಚಾಂಪಿಯನ್ಗಳು ನೀವಿಬ್ಬರೇ ಅಥವಾ ಬೇರೆಯವರು ಇದ್ದಾರೆ? ಬೇರೆಯವರು ಎಲ್ಲ ಕಳೆದೋಗಿದ್ದಾರೆ ಸರ್ ಅವರೆಲ್ಲ. ಹೌದಾ? ಹ್ಞೂ, ಕಳೆದೋಗ್ಬಿಟ್ಟಿದ್ದಾರೆ. ಉಳ್ಕೋರಿ ಇಷ್ಟೇ, ನಾವಿಷ್ಟೇ. ಹೌದಾ? ಏನಂತೀರಪ್ಪ ಕೆಂಪರಾಜ ಅಣ್ಣ ಹೇಳಿ ಸರ್. ಈಗ ಬಂಡೋರ್ ಕುರಿ ಬೇಕು ಅಂದವ್ರಿಗೆ ತೋರ್ಕೊಡ್ತೀರಿ, ಕುರಿ ಕೊಡಿಸ್ತೀರಿ, ಏನು ಕಾಸು ಇಸ್ಕೊಳ್ಳೋದಿಲ್ಲ, ಒಳ್ಳೆ ಕುರಿ ಸಾಕ್ಲಿ, ಸಾಕಿ ಚೆನ್ನಾಗಿ ಬೆಳೆಯಲಿ. ಬಂಡೋರ್ ಕುರಿ ತಲೆನೇ ಕಾಣ್ಬೇಕು ಸರ್. ಕುರಿ ಅಂದ್ರೆ ಬಂಡೂರ್ ಕುರಿ, ಬಂಡೂರ್ ಕುರಿ ಅಲ್ವಾ ಸರ್. ಸಾಕಿದ್ರೆ ಇದೇ ಕುರಿ ಸಾಕ್ಬೇಕು ಸರ್. ಒಳ್ಳೆ ಈಗ ಬಂಡೂರ್ ಕುರಿ ಅಂದ್ರೆ ಸರ್ 15 ಕುರಿ ಮಡಗಿದ್ರೆ ಸರ್ 2 ಎಕರೆಲಿ ಏನು ಉತ್ಪತ್ತಿ ಸಿಗುತ್ತೆ ಅಷ್ಟು ಕುರಿಲೆ ಸಿಗುತ್ತೆ ಸರ್. ಕೇಳುಗರೆ, ಜುಲೈ 7 ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ವನ ಮಹೋತ್ಸವವನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಮೈಸೂರಿನ ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಂಕರೇಗೌಡ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಫುಲ್ ಶೆಟ್ಟಿ. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 251258 ಹಾಗೂ 251508 ಮೈಸೂರಿನ ಎಸ್ಟಿಡಿ ಕೋಡ್ 0821. ನೋಡೋ ಕಂಗಳ ಸೀಡಿ ಕೀಳೋ ಬಣ್ಣಗಳುಂಟು ಅರಿಯುವ ಹಾವನ್ನ ಕೊರೆಯುವ ಹಸಿರುಂಟು. ಮರೆಯದಿರಿ, ಜುಲೈ 7 ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ವನ ಮಹೋತ್ಸವವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಮರ ಕಲ್ಟಿ ಹಾಡುವ ನೋವುಂಟು ಮಾತಾಡು ಕವಿಗಳು ಹಲವಾರು. ಆಯ್ತ್ರಪ್ಪ, ಈಗ